ಬಾನು ಮುಷ್ತಾಕ್ ಅಭಿಮತ. ಹಾಗೂ ಬಿಬಿಎಂಪಿ ಮೂಲಕ ಸರ್ಕಾರದಿಂದ ಜನರ ತೆರಿಗೆ ಹಣ ದುರ್ಬಳಕೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಸಮಯ ಸರಿಯಾಗಿ 6:58. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಬೈ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಲುಬಾಯಿ ಜ್ವರದ ನಿರ್ವಹಣೆ ಹಾಗೂ ಲಸಿಕೆ, ಈ ಕುರಿತಂತೆ ಅರಕಲಗೂಡಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಎಡಿ ಶಿವರಾಮ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾಲುಬಾಯಿ ಜ್ವರದ ನಿರ್ವಹಣೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಕಾಲುಬಾಯಿ ಜ್ವರ ಅನ್ನುವಂಥದ್ದು ಜಾನುವಾರುಗಳ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬಹಳ ಒಂದು ದೊಡ್ಡ ಒಂದು ಕಾಯಿಲೆ ಅಂತ ಹೇಳಿ ನಾವು ಕರಿಬಹುದು. ಯಾಕೆ ಅಂತ ಹೇಳಿದ್ರೆ, ಈ ಕಾಲುಬಾಯಿ ಜ್ವರ ಏನಾದರೂ ಬಂತು ಅಂತ ಹೇಳಿದ್ರೆ ಹಾಲಿನ ಇಳುವರಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಅದು ನಮ್ಮ ರೈತರಿಗೆ ಆರ್ಥಿಕವಾಗಿ ದೊಡ್ಡ ಹೊಡೆತವನ್ನ ಉಂಟು ಮಾಡುತ್ತೆ. ಆನಂತರವೂ ಕೂಡ ಒಂದಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಇದೊಂದು ಸ್ವಲ್ಪ ಭಯಂಕರವಾದಂತಹ ರೋಗ ಅಂತ ಹೇಳಿ ವೈದ್ಯರು ಹೇಳ್ತಾರೆ. ಆದರೆ ಈ ಕಾಲುಬಾಯಿ ಜ್ವರಕ್ಕೆ ಲಸಿಕೆ ಇದೆ. ಲಸಿಕೆಯನ್ನ ಹಾಕಿಸಿಕೊಳ್ಳುವ ಮೂಲಕ ನಮ್ಮ ಜಾನುವಾರುಗಳನ್ನ ನಾವು ಬಹಳ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಆದರೆ ಅನೇಕರು ಈ ಲಸಿಕೆಯನ್ನ ಅನೇಕ ಕಾರಣಗಳಿಂದಾಗಿ ಹಾಕಿಸಿಕೊಳ್ತಾ ಇಲ್ಲ. ಉಚಿತವಾಗಿ ನೀಡತಕ್ಕಂತಹ ಈ ಒಂದು ಲಸಿಕೆ ಏನಿದೆಯೋ ಇದನ್ನ ಪ್ರತಿಯೊಬ್ಬ ಹೈನುಗಾರರು ಕೂಡ ಪಡೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಈ ಲಸಿಕಾ ಕಾರ್ಯಕ್ರಮ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಲಸಿಕೆಯಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎ ಡಿ ಶಿವರಾಮ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮುದ ಅವರೇ. ಈ ಒಂದು ಕಾಲುಬಾಯಿ ಜ್ವರ ಅನ್ನುವಂಥದ್ದೇನಿದೆಯೋ ಇದು ಸ್ವಲ್ಪ ದೊಡ್ಡ ರೋಗ ಅಂತಾನೆ ಇದನ್ನ ಕರೀತಾರೆ. ಈ ನಿಟ್ಟಿನಲ್ಲಿ ಕಾಲುಬಾಯಿ ಜ್ವರ ಅಂತ ಅಂದ್ರೆ ಏನ್ ಸರ್? ಇದು ರೈತರಿಗೆ ಇದು ರೋಗದ ಬಗ್ಗೆ ಈಗಾಗಲೇ ಗೊತ್ತಿದೆ. ಹಿಂದೆ ಜಾತ್ರೆ ಸಮಯದಲ್ಲಿ ರೈತರುಗಳು ದನಗಳನ್ನ ಜಾತ್ರೆಗೆ ಹೊಡ್ಕೊಂಡು ಹೋದಾಗ, ದನಗಳನ್ನ ಮೂಮೆಂಟ್ ಈ ಕಡೆಯಿಂದ ಆ ಕಡೆಗೆ ಓಡಾಡಿಸಿದಾಗ ಜಾತ್ರೆಗಳಲ್ಲಿ, ಆದ್ಮೇಲೆ ಸಂತೆಗಳಲ್ಲಿ, ಮತ್ತೆ ಹೊಸ ದನಗಳನ್ನ ನಮ್ಮ ಊರಿನ ದನಗಳಲ್ಲಿ ತಂದಂತ ಸಮಯದಲ್ಲಿ ಇದು ಊರಿಂದ ಊರಿಗೆ ಹರಡ್ತಾ ಇತ್ತು. ಈಗ ಇದಕ್ಕೆ ಕಾಲುಬಾಯಿ ಜ್ವರದ ರೋಗಕ್ಕೆ ಇನ್ನೊಂದು ಹೆಸರು ಗೆರಸ್ಲು ರೋಗ ಅಂತ ಕೂಡ ಹೇಳ್ತಾರೆ. ಬಾಯಿ ಉಂಡ ರೋಗ ಅಥವಾ ಕಾಲಲ್ಲಿ ಇದು ಬರುವಂತದ್ದು ಈ ಕ್ಲೋವನ್ ಫುಟೆಡ್ ಅಂದ್ರೆ ಎರಡು ಗೊರಸ್ಗಳಿರ್ತದಲ್ಲ ಆ ಪ್ರಾಣಿಗಳಲ್ಲಿ ಮಾತ್ರ ಬರುತ್ತೆ. ಈಗ ದನ, ಎಮ್ಮೆ, ಕುರಿ, ಮೇಕೆ ತುಂಬಾ ಮಾರಕವಾಗಿ ಹಂದಿಗಳಲ್ಲಿ ಬರುತ್ತೆ. ಇದು ಗೆರಸ್ಲು ಅಂತಂದ್ರೆ ನಮಗೆ ನಮ್ಮ ಹಳ್ಳಿ ಜನಗೆ ಅಡ್ಭಾಷೆಯಲ್ಲಿ ನಾವು ಹೇಳಬೇಕು ಅಂತಂದ್ರೆ ಬಾಯಲ್ಲಿ ನಾಲಿಗೆಯಲ್ಲಿ ಹುಣ್ಣಾಗ್ತದೆ, ಒಸಡಲ್ಲಿ ಹುಣ್ಣಾಗತ್ತೆ, ದೌಡೆಯಲ್ಲಿ ಹುಣ್ಣಾಗತ್ತೆ, ಅದು ಬ್ಲಿಸ್ಟರ್ಸ್ ಅಂತ ಬರ್ತೀವಿ, ಬಕ್ಕೆ ಅಂತ ಹೇಳ್ತಾರಲ್ಲ ಆ ಬಕ್ಕೆ ತರ ಆ ಬಕ್ಕೆ ಬರತ್ತೆ. ಆ ಬಕ್ಕೆ ಬಂದಾಗ ಅದು ಚರ್ಮ ಎಲ್ಲ ಸುಲ್ದೋಗುತ್ತೆ, ಆ ಸುಲ್ದೋಗಿ ಮೇವನ್ನ ತಿನ್ನಕಾಗಲ್ಲ, ಸಂಪೂರ್ಣವಾಗಿ ಊಟನೂ ಮೇವನ್ನು ಬಿಡಲ್ಲ, ನೋವಿನಿಂದ ನರಳ್ತಾ ಇರತ್ತೆ, ನುಂಗಕ್ಕಾಗಲ್ಲ, ಮತ್ತೆ ಸಮಟೈಮ್ಸ್ ಗಂಟಲು ಕೂಡ ಬಂದ್ಬಿಡತ್ತೆ, ಹಾರ್ಡ್ ಫುಡ್ನ ತಿನ್ನಕ್ಕಾಗಲ್ಲ. ಅದಕ್ಕೆ ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಹಾಲಿನ ಇಳುವರಿ ಕಡಿಮೆ ಆಗತ್ತೆ. ಈಗ 10 ಲೀಟರ್ ಹಾಲು ಕೊಡ್ತಿರೋ ಹಸು ಆಲ್ಮೋಸ್ಟ್ 80% ಕಡಿಮೆ ಆಗತ್ತೆ. ಅದು ರೈತರಿಗೆ ನೇರವಾಗಿ ಲಾಸ್ ಆಗ್ತಾ ಹೋಗುತ್ತೆ, ಬಹಳ ಡೈರೆಕ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಒಂದು ಇಂಥ ಕಾರ್ಯಕ್ರಮಗಳನ್ನು ನಾವು ವರ್ಷಕ್ಕೆ 2 ಬಾರಿ ಮಾಡ್ತಾ ಇದೆ. ಇದು 7ನೇ ಸುತ್ತು ನಾವು ಪ್ರಾರಂಭ ಮಾಡಿದ್ದೀವಿ, ಮುಂದಿನ ಇದರಲ್ಲಿ ಹೇಳ್ತೀನಿ. ಈ ಗೆರಸಲು ಬಹಳ ಮಾರಕವಾದ ರೋಗ. ಈ ರೋಗ ಯಾವ್ದರಿಂದ ಬರುತ್ತೆ ಅಂತಂದ್ರೆ, ಒಂದು ಪಿಕಾರ್ನೋ ವೈರಸ್ ಫ್ಯಾಮಿಲಿ ಅಂತ ಇದೆ, ಅದರಿಂದ ಬರುತ್ತೆ. ನಮ್ಮಲ್ಲಿ ಕಾಮನ್ ಆಗಿ 17 ಸ್ಟ್ರೈನ್ ಇಂದ ಬರುತ್ತೆ, ಇದು 17 ಪ್ರಭೇದಗಳಿದ್ದಾವೆ. ಬಟ್ ಕಾಮನ್ ಆಗಿ ನಮ್ಮಲ್ಲಿ AOC ಅಂತ ಒಂದು, ASIA 1, ಒಂದು SAT 1, 2, 3 ಈ ತರದ 6 ಸ್ಟ್ರೈನ್ಗಳಿಂದ ಬಹಳ ಪ್ರಮುಖವಾಗಿ ಈ ರೋಗ ನಮ್ಮ ಇದಕ್ಕೆ ಬರುತ್ತೆ. ಇದು ಹೇಗೆ ಹರಡುತ್ತೆ ಅಂತಂದ್ರೆ, ಗಾಳಿಯಿಂದ ಹರಡುತ್ತೆ, ಆಹಾರದ ಮುಖಾಂತರ ಹರಡುತ್ತೆ. ರೋಗ ಬಂದಂತ ಪ್ರಾಣಿಗಳನ್ನ ರೈತ ಮುಟ್ಟಿರ್ತಾನೆ, ಬಟ್ಟೆಗಳನ್ನ ಬದಲಾಯಿಸ್ತಾ ಏನ್ ಮಾಡ್ತಾನೆ ಅವನು, ಇನ್ನೊಂದು ಪ್ರಾಣಿನ ಮುಟ್ತಾನೆ, ಅವನು ಆ ಬಟ್ಟೆಗಳ ಮುಖಾಂತರ ಹರಡುತ್ತೆ. ವೈರಸ್ ಗೊತ್ತಾಗಲ್ಲ ನಮಗೆ, ನಾನು ಇದೊಂದು ಮುಟ್ಟಿದ್ದೆ, ನಾನೇನು ಮಾಡೇ ಇಲ್ಲ, ಕೈಲಿ ಮುಟ್ಟೇ ಇಲ್ಲ, ಆದರೂ ಹರಡಿದ್ದಿಲ್ಲ, ಏನು ಸರ್ ಅಂತ ಕೇಳ್ತಾರೆ. ಅದು ಗೊತ್ತಾಗಲ್ಲ ಅವನಿಗೆ. ಅದು ಜೊಲ್ಲು ಸುರಿಸಿದಾಗ ಆ ವೈರಸ್ ಗಾಳಿಯಲ್ಲಿ ಹರಡ್ತಾ ಇರುತ್ತೆ, ಕೊಟ್ಟಿಗೆಲಿದ್ದಂಥ ವೈರಸ್ಸು ಬಟ್ಟೆಗೆ ತಾಗಿ ಅದು ಪುನಃ ಇನ್ನೊಂದು ದನಗಳನ್ನು ಮುಟ್ಟಿದಾಗ ಅದಕ್ಕೆ ಹರಡುತ್ತೆ. ಅದು ಹೋದ ತಕ್ಷಣನೇ ಹರಡಲ್ಲ, ನಾನು ಅವತ್ತು ಬಂದಿದ್ದು 15 ದಿವಸದಲ್ಲಿ ಬಂದಿದ್ದೆ, ಇವತ್ತು ನಿನಗೆ 15 ಆದ್ಮೇಲೆ ನೀನು ರೋಗ ಬಂದಿದ್ದಿಲ್ಲ ಅಂತಾನೆ. ಅದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಅದು 2 ರಿಂದ 14 ದಿನದಿಂದ 3 ವಾರದವರೆಗೂ ಬರ್ಬೋದು. ಅದು ನಾನು ಹೋದ ತಕ್ಷಣನೇ ರೋಗ ಬರಲ್ಲ. ಅದೇನಾಗುತ್ತೆ, ಇವತ್ತು ಹೋಗಿರ್ತಾನೆ, ಇನ್ನೊಂದು 15 ದಿವಸ ಬಿಟ್ಟು ಇನ್ನೊಂದು ರೋಗಕ್ಕೆ ಸಣ್ಣದಾಗಿ ಶುರು ಆಗುತ್ತೆ, ಲೇಮ್ನೆಸ್ ಅಂತ ಹೇಳ್ತೀವಿ, ಕುಂಠದ ಶುರು ಆಗುತ್ತೆ, ಬಾಯಲ್ಲಿ ಬೊಕ್ಕೆ, ಜೊಲ್ಲು ಶುರು ಆಗ್ತಿರತ್ತೆ. ನೀವು ಸಿಂಪ್ಟಮ್ಸ್ ಅವ್ರಿಗೆ ಗೊತ್ತು, ರೈತರಿಗೆ ತುಂಬ ಚೆನ್ನಾಗಿ ಗೊತ್ತು. ಸೆಲೆವೇಷನ್ ಒಂಥರ ಫೋಮಿ, ಈ ಹುಚ್ಚು ಹಸುಗಳಲ್ಲಿ ಜೊಲ್ಲ ಸೊಲ್ ಸುರಿಸುತ್ತಲ್ಲ, ಅದೇ ಥರದ ಇದರಲ್ಲೂ ಕೂಡ ಜೊಲ್ಲು ಬರ್ತಾ ಇರತ್ತೆ. ಆ ಥರ ಸಿಂಪ್ಟಮ್ಸ್ ನೋಡಿ ಅವ್ರಿಗೆ ಗೊತ್ತಾಗತ್ತೆ. ನಮ್ಮಲ್ಲಿ ಹಿಂದೆಲ್ಲ ಕಾಲಲ್ಲಿ ಬಕ್ಕೆ ಬಂದಾಗ ನಮ್ಮ ಹಳ್ಳಿ ರೈತರುಗಳು ಈ ಹುಳ ಬಿದ್ದ್ಬಿಡ್ತಿತ್ತು, ಹುಳ ಬಿದ್ದಾಗ ನಮ್ಮ ಕೆಸರುಗದ್ದಲ್ಲಿ ತುಣಿಸಿ ಅಂಟ್ಕೊಳಂಗೆ ಮಾಡ್ತಾ ಇದ್ರು. ಕಾರಣ ಏನಂದ್ರೆ, ಅದು ಆತರ ಮಾಡೋದು ಉದ್ದೇಶ ಏನಂದ್ರೆ, ಅವ್ರಿಗೆ ಅದು ಸುತ್ತ ಕೆಸರು ಅಂಟ್ಕೊಂಡು ಈ ಮೇಣ ತರ ಮೆತ್ಕೊಂಡಿದ್ರೆ ಅದ್ರಲ್ಲಿ ನೊಣ ಕೂರಲ್ಲ, ನೊಣ ಕೂರ್ದೇ ಇದ್ದಾಗ ಅದು ಮೊಟ್ಟೆ ಇಟ್ಟು ಮೆಗಾಟ್ಸ್ ಅಂತ ಹೇಳ್ತಾರಲ್ಲ, ಹುಳ ಬೀಳೋದು ಅಂತ ಹೇಳ್ತಾರೆ, ಹಳ್ಳಿ ಕಡೆ ಬೈತಾ ಇರ್ತಾರೆ. ಆ ಥರದ ಒಂದು ಮೆಗಾಟ್ಸ್ ಅದಕ್ಕೆ ಬಿದ್ದು ಮಾಂಸಗಳನ್ನ ತಿಂದು ಆ ಗೊರಸನ್ನೇ ಹಾಳು ಮಾಡ್ತಾ ಇತ್ತು. ಆ ಥರ ಆಗಿ ಕುಂಟಿ ಕುಂಟಿ ಕುಂಟಿ ಅದೇನಾಗುತ್ತೆ ಸಮಟೈಮ್ಸ್, ಬಟ್ ಸಾವು ಕಡಿಮೆ. ಅದು ಬಹಳ ರೈತನ ಸತಾಯಿಸುತ್ತೆ, ಬಹಳ ಲಾಂಗ್ ಟೈಮು ಇರತ್ತೆ ಅದು, ಒಂದು ತೊಂದರೆ ಆಗ್ತದೆ, ತುಂಬಾನೇ ತೊಂದರೆ ಆಗ್ತಾ ಇರತ್ತೆ ಅವನಿಗೆ. ಹುಲ್ ಕಡೆ ಮೇವೆಲ್ಲ ಖರ್ಚಾಗ್ತಾ ಇರತ್ತೆ, ಆರ್ಥಿಕವಾಗಿ ಲಾಭ ಬರ್ತಾ ಇರಲ್ಲ, ಏನ್ ಹಾಲು ಕೊಡ್ತಾ ಇರಲ್ಲ, ಸಾಕ್ಲೇಬೇಕು, ವಿಧಿ ಇಲ್ಲ, ಇಟ್ಕೊಳಕಾಗಲ್ಲ. ಆಯ್ತು, ಇಟ್ಕೊಂಡಾಯ್ತು, ನೆಕ್ಸ್ಟ್ ಟೈಮು ಅದನ್ನ ಹೀಟಿ ಬರತ್ತೆ, ಹೀಟಿ ಬಂದಂತ ಸಮಯದಲ್ಲಿ ಗರ್ಭ ಕಟ್ಟಲ್ಲ. ಅದು ಏನಾಗ್ತದೆ, ಅಲ್ಲಿ ಥೈಮಸ್ ಅಂತ ಇರತ್ತೆ, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್, ಥೈರಾಯ್ಡ್ ಗ್ಲ್ಯಾಂಡ್ ಸ್ಪಾಯ್ಲ್ ಆಗ್ತದೆ. ಆ ಸ್ಪಾಯ್ಲ್ ಆಗಿ ಇದು ಏನಾಗುತ್ತೆ, ಹಂದಿ ರೋಗ ಅಂತ ಹೇಳ್ತಾರೆ ಹಳ್ಳಿ ಕಡೆ ನಮ್ಮ ರೈತರು ಸಾಮಾನ್ಯವಾಗಿ ಅದನ್ನ ಹಂದಿ ರೋಗ ಅಂತ ಹೇಳ್ತಾರೆ. ಪುಕ್ಕ ಉದ್ದುದ್ದಕ್ಕೆ ಬಿಟ್ಕೊಂಡಿರತ್ತೆ, ಪುಕ್ಕ ಉದ್ದ ಬಿಟ್ಕೊಂಡಿದ್ದನ್ನ ಸಾಮಾನ್ಯ ಯಾಕೆ ಆಗುತ್ತೆ ಅಂತಂದ್ರೆ, ಅದು ಕಾಪರ್ ಮತ್ತು ಕೋಬಾಲ್ ಡೆಫಿಷಿಯನ್ಸಿ ಆಗ್ಬಿಡತ್ತೆ. ಯಾವಾಗ ಥೈರಾಯ್ಡ್ ಗ್ಲ್ಯಾಂಡು ಅದು ನಾಶ ಆಗತ್ತೆ, ನಾಶ ಆದ್ಮೇಲೆ ಅದು ವರ್ಕ್ ಆಗಲ್ಲ. ಆಮೇಲೆ ಬಿಸಿಲಿಗೆ ಹೋದ್ರೆ ಸಾಕು, ಜೋರಾಗಿ ಉಸಿರಾಡ್ತಾ ಇರತ್ತೆ. ಸ್ವಲ್ಪ ದೂರ ನಡೆದ್ರೆ ಸಾಕು, ಜೋರಾಗಿ ಉಸಿರಾಡ್ತಾ ಇರತ್ತೆ. ಅದು ಅಪ್ಪತ್ತಕ್ಕಾಗಲ್ಲ, ಅಪ್ಪತ್ತಿದ್ರೆ ಸಾಕು, ಬುಸು ಬುಸು ಅಂತ ಇರತ್ತೆ. ಏನೋ ದಪ್ಪಾಗಿ ನಮ್ಮ ಮನುಷ್ಯರಲ್ಲಿ ಸಾಮಾನ್ಯ ನೀವು ಕೇಳಿರ್ಬೋದು, ಅತಿ ದಪ್ಪ ಆದ ಮನುಷ್ಯ ಜೋರಾಗಿ ಬುಸು ಬುಸು ಉಸಿರಾಡಿತಾ ಇರ್ತಾನಲ್ಲ, ಆ ಮಾದರಿಯಲ್ಲಿ ಹಸು ಕೂಡ ಜೋರಾಗಿ ಉಸಿರಾಡ್ತಾ ಇರತ್ತೆ. ಸಾಧ್ಯವಾದ ಮಟ್ಟಿಗೆ ಒಂದು ನೆರಳಲ್ಲೇ ನಿಂತಿರ್ಬೇಕು, ನನಗೆ ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ ಅಂತೇಳಿ ಆ ಹಸುನೇ ಇಷ್ಟಪಟ್ಟು ನೆರಳ ನಿಲ್ಲಕ್ಕೆ ಇಷ್ಟಪಡ್ತಾ ಇರತ್ತೆ. ಅದು ಎಷ್ಟು ಸಾರಿ, ಒಂದ್ ಸರಿ ಇನ್ಸೆಮಿನೇಷನ್ ಅಲ್ಲ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ನಾವು ಇಂಜೆಕ್ಷನ್ ಅಂತ ಹೇಳ್ತಾರೆ ಹಳ್ಳಿ ಕಡೆ. ಅದನ್ನ ಸಮಯನ ಕೊಟ್ರೆ 1 ಸರಿ 2 ಸರಿ 3 ಸರಿ 4 ಸರಿ ಕೊಟ್ಟರದು ಉಂಟು, ನಿಲ್ಲಲ್ಲ. ಅದಕ್ಕೆ ಕಾರಣ ಕಾಪರ್ ಮತ್ತೆ ಕೋಬಾಲ್ ಡೆಫಿಷಿಯೆನ್ಸಿ ಇದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಆ ತರ ಆದಾಗ ತಕ್ಷಣ ವೈದ್ಯರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅದಕ್ಕೆ ಡೆಫಿಷಿಯನ್ಸಿ ಇರೋಂತ ಕಾಪರ್ ಮತ್ತೆ ಕೋಬಾಲ್ಟ್ ಅನ್ನು ಕೊಟ್ಕೊಂಡು, ಜೊತೆಗೆ ಸೋಡಿಯಂ ಕ್ಲೋರೈಡ್ ಉಪ್ಪನ್ನ ಪ್ರತಿ ದಿವಸ ಹಾಲಲ್ಲಿ ಹಾಕೋದ್ರಿಂದ, ಮತ್ತೆ ಡಿವರ್ಮಿಂಗ್ ಮಾಡೋದ್ರಿಂದ ಅದನ್ನ ಮತ್ತೆ ಗರ್ಭ ಕೊಟ್ಟ ರೀತಿ ನಾವು ಮಾಡ್ಕೊಳ್ಬಹುದು. ಈ ತರದ ನಷ್ಟ ಆಗ್ತದೆ. ದಯಮಾಡಿ ನಾನು ನಮ್ಮ ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದಿಷ್ಟೇ, ಕೇಂದ್ರದಿಂದ ಒಂದು ಒಳ್ಳೆಯ ಯೋಜನೆಯನ್ನು ಮಾಡ್ತಾ ಇದ್ದಾರೆ. 2030ರಷ್ಟೊತ್ತಿಗೆ ನಮ್ಮ ದೇಶದಲ್ಲೇ ಈ ರೋಗವನ್ನ ಓಡಿಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ವರ್ಷಕ್ಕೆ 2 ಬಾರಿ ಕಾಲುಬಾಯಿ ಗೆರಸದ ರೋಗವನ್ನ ಮಾಡಿಸ್ಕೋಬೇಕು, ರೋಗದ ಲಸಿಕೆಯನ್ನು ಹಾಕಿಸ್ಕೋಬೇಕು ಅಂತೇಳಿ ತಾಕೀತು ಮಾಡ್ತಿದ್ದಾರೆ. ಈ ಗುರುತಿಸಬಹುದಾದಂತಹ ಲಕ್ಷಣಗಳು, ಈಗ ಅನೇಕ ಕಾರಣಕ್ಕೆ ಜ್ವರಗಳು ಬರ್ತಾ ಇರ್ತವೆ. ತಾವು ಏನ್ ಹೇಳಿದ್ರು, ಕಾಲುಬಾಯಿ ಜ್ವರ ಅನ್ನುವಂಥದ್ದನ್ನೇ ಗುರುತು ಮಾಡಬೇಕು ರೈತರು ಅಂತ ಅಂತಂದ್ರೆ ಯಾವ ಲಕ್ಷಣಗಳನ್ನು ಆಧರಿಸಿ ಗುರುತು ಮಾಡಬೇಕಾಗತ್ತೆ? ಆಗ್ಲಿ, ನಾನು ಹೇಳಿದೆ ನಿಮಗೆ, ಅಲ್ಲಿ ಬಾಯಲ್ಲಿ ಹುಣ್ಣಾಗಿರತ್ತೆ, ಬಾಯಲ್ಲಿ ಹುಣ್ಣು ಬಹಳ ಮುಖ್ಯವಾಗಿ ಬಾಯಲ್ಲಿ ಹುಣ್ಣಾಗಿರುತ್ತೆ. ಆಮೇಲೆ ಸಲೈವ ಜೊಲ್ಲು ಸೋರಿಸ್ತಾ ಇರುತ್ತೆ, ಜೊಲ್ಲು ಫೋಮಿ ಒಂಥರ ನೊರೆ, ಸೋಪಿನ ನೊರೆ ತರ ಸೈಡ್ ಅಲ್ಲಿ ಮೇವು ತಿನ್ನಕಾಗದೇ ಸೈಡ್ ಅಲ್ಲಿ ಒತ್ತಲಿಸ್ಕೊಂಡಿರುತ್ತೆ, ಮತ್ತೆ ಫೋಮಿ ತರ ಲಕ್ಷಣಗಳು ಕಾಣ್ತಾ ಇರತ್ತೆ. ಅದ್ರ ಜೊತೆಗೆ ಎರಡು ಕಾಲು ಮಧ್ಯ ಗೊರಸಿನ ಮಧ್ಯದಲ್ಲಿ ಒಂದು ಬಕ್ಕೆ ಹೇಳುತ್ತೆ, ಒಡೆದು ಹೋಗಿ ಗಾಯ ಆಗಿ ಕುಂಟಕ್ ಶುರು ಮಾಡತ್ತೆ. ಇವು ಸಾಮಾನ್ಯ, ಬಟ್ ಇದನ್ನ ಬಹಳ ಇದಾಗಿ ತಡಿಬಹುದು. ಯಾವಾಗ ಓಡಾಟವನ್ನ ರಿಸ್ಟ್ರಿಕ್ಷನ್ ಮಾಡಲ್ಲ ಇವರು, ಈ ತರದ್ದು ಹರಡುವಿಕೆ ಜಾಸ್ತಿ ಆಗತ್ತೆ. ಬಹಳ ಪ್ರಮುಖವಾಗಿ ಗಾಳಿ ಮುಖಾಂತರನೇ ಹೆಚ್ಚಾಗಿ ಹರಡತ್ತೆ. ಇದು ಹೊಸ ಹನಿಮನ್ನ ನಮ್ಮ ಹಳೆ ಸ್ಟಾಕ್ಗೆ ತಂದು ಬಿಡೋದ್ರಿಂದ ಕೂಡ ಹರಡತ್ತೆ. ಒಂದೇ ದನನ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಹೊಸ ದನ ಚೆನ್ನಾಗಿದೆ ಕಣ ಅಂತ ತಂದಿರ್ತೀವಿ, ಅಲ್ಲಿ ಇನ್ಫೆಕ್ಷನ್ ಬಂದಿರತ್ತೆ, ಬಟ್ ತಂದ ದಿವಸನೇ ರೋಗ ಬರಲ್ಲ, 15 ದಿವಸ ಆದ್ಮೇಲೆ ಬರುತ್ತೆ. ಇದು ಬಹಳ ಪ್ರಮುಖವಾದ ವಿಧಾನ. ಈ ಕಾಲುಬಾಯಿ ಜ್ವರವನ್ನ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ನಷ್ಟ ಸಂಭವಿಸತಕ್ಕಂತ ಸಾಧ್ಯತೆ ಇರುತ್ತೆ? ಇದು ನಿರ್ಲಕ್ಷ್ಯ ಮಾಡಲೇಬಾರದು. ನಿರ್ಲಕ್ಷ್ಯ ಮಾಡಿದ್ರೆ ರೈತನಿಗೆ ಆರ್ಥಿಕವಾಗಿ ತುಂಬಾನೇ ಮೋರ್ ದೆನ್ 80-85% ಲಾಸ್ ಆಗ್ತದೆ. ಒಂದು ಚಿಕ್ಕ ಅನಿಮಲ್ಸ್ ಅಲ್ಲಿ ಬಂದ್ರೆ ಅವು ಕಾರ್ಡಿಯಾಕ್ ಫಾರಂ ಏನಾದಿದ್ರೆ ಸತ್ತೇ ಹೋಗ್ತವೆ. ಸಾಮಾನ್ಯವಾಗಿ ದೊಡ್ಡ ಪ್ರಾಣಿಗಳು ಯಾವ ಕೂಡ ಸಾಯಲ್ಲ. ದೊಡ್ಡ ಪ್ರಾಣಿಗಳಲ್ಲಿ ಬಹಳ ಅವಕ್ಕೆ ಒಂದು ಎದುರಿಸೋ ಶಕ್ತಿ ಇದೆ, ಬಟ್ ಪರೋಕ್ಷವಾಗಿ ತುಂಬಾನೇ ಲಾಸ್ ಆಗ್ತದೆ. 80% ಆಫ್ ದಿ ಮಿಲ್ಕ್ ಈಲ್ಡ್, ಸಪೋಸ್ 20 ಲೀಟರ್ ಹಾಲು ಕೊಡುವಂಥದ್ದು 2-3 ಲೀಟರ್ ಬರುತ್ತೆ. ಮೇವನ್ನ ತಿನ್ನಕ್ಕೆ ಆಗಲ್ಲ, ನೆಕ್ಸ್ಟ್ ಟೈಮು ಗರ್ಭ ಧರಿಸದೇ ಇಲ್ಲ. ಅದು ಕಾರಣ ನಾನು ಆಗ್ಲೇ ಹೇಳಿದೆ, ಅದು ಥೈರಾಯ್ಡ್ ಗ್ಲ್ಯಾಂಡ್ಸ್ ಇನ್ವಾಲ್ವ್ ಆಗಿ ಅದು ನಶಿಸಿ ಹೋಗುತ್ತೆ. ನಶಿಸಿ ಹೋದಾಗ ಏನಾಗುತ್ತೆ, ಬಿಸಿಲಲ್ಲಿ ಅದು ಮೇವು ತಿನ್ನಕ್ಕೂ ಆಗಲ್ಲ. ಅದು ಬಹಳ ಜೋರಾಗಿ ಒಂಥರ ದಮ್ಮು ಬಂದವ್ರ ತರ, ಆಸ್ತಮಾ ಬಂದವ್ರ ತರ ಉಸಿರಾಡ್ಕೊಂಡು ಅದು ಓಡಾಡ್ತಾ ಇರತ್ತೆ. ಉದ್ದುದ್ದ ಕೂದಲು ಬಂದಿರತ್ತೆ, ಆ ಕೂದಲು ಕಾಪರ್ ಕೋಬಾಲ್ಟ್ ಡೆಫಿಷಿಯನ್ಸಿಯಿಂದ ಆಗಿರತ್ತೆ. ಮತ್ತೆ ಮೇನ್ ಕನ್ಸೀವ್ ಆಗದಿರೋದು ಮತ್ತೆ ಹಾಲು ಕಡಿಮೆ ಆಗದೆ ಬಹಳ ನಷ್ಟ. ನಮ್ಮ ಉದ್ದೇಶನೇ ಅದೇ ಆಗಿರುತ್ತೆ. ಮತ್ತೆ ವ್ಯವಸಾಯಕ್ಕಂತೂ ಉಪಯೋಗ ಮಾಡಕ್ ಆಗದೇ ಇಲ್ಲ. ಕಾರಣ ಏನಂತಂದ್ರೆ ಅದು ವೀಕ್ ಆಗಿರುತ್ತೆ, ಲೇಮ್ನೆಸ್ ಇರುತ್ತೆ, ಅದನ್ನ ನೀವು ವ್ಯವಸಾಯಕ್ಕಂತೂ ಉಪಯೋಗ ಬರೋದೇ ಇಲ್ಲ. ಅದು ಹಾಲಂತೂ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಈಗ ಒಂದೇ ಮನೆಯಲ್ಲಿ ಅಥವಾ ತೋಟದಲ್ಲಿ ಕುರಿ, ಹಸುಗಳು ಮತ್ತೆ ಹಂದಿ ಇತ್ತು ಅಂತ ಹೇಳಿದ್ರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬರತಕ್ಕಂತ ಸಾಧ್ಯತೆ ಇರುತ್ತೆ? ಹೌದು, ಬಂದೇ ಬರುತ್ತೆ. ಅಂದ್ರೆ ಅದು ಆ ಪ್ರಾಣಿಗಳಲ್ಲಿ ಬಂದಿದ್ರೆ ಬರುತ್ತೆ. ಈಗ ಹಂದಿಗೆ ಬಂದಿದ್ರೆ ಮೇಕೆಗೆ ಬರುತ್ತೆ, ಮೇಕೆಗೆ ಬಂದಿದ್ರೆ ದನಗಳಿಗೆ ಬರುತ್ತೆ. ಆದ್ರೆ ಅವಕ್ಕೂ ಇಲ್ಲ ನಿರ್ಲಿಪ್ತವಾಗಿದ್ದಾವೆ ಅಂದ್ರೆ ಸಾಮಾನ್ಯ ಬರಲ್ಲ. ಎಲ್ಲವೂ ಆರೋಗ್ಯವಾಗಿದ್ದಾವೆ ಅಂದ್ರೆ ಲೋಕ ಲಸಿಕೆ ಏನು ಬರಲ್ಲ. ಅದು ಸಾಮಾನ್ಯವಾಗಿ ನಾನು ಮೊದಲೇ ನಿಮ್ಗೆ ಹೇಳಿದಾಗೆ ಬೇರೆ ಇನ್ಫೆಕ್ಟೆಡ್ ಅನಿಮಲ್ಸ್ ಇಂದ ಏನಾದರೂ ಯಾರೋ ಜನ ಬಂದೋದ್ರು, ಆಮೇಲೆ ಅಥವಾ ದನಗಳನ್ನ ಹೊಸ ಇಂಟ್ರೊಡ್ಯೂಸ್ ಮಾಡಿದ್ರು, ಅಂತ ಸಮಯದಲ್ಲಿ ಬರುತ್ತೆ. ಬಿಟ್ರೆ ಸಾಮಾನ್ಯವಾಗಿ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಸಾಮಾನ್ಯವಾಗಿ ನೋಡಿ ಇತ್ತೀಚಿನ ಫಾರಂಗಳಲ್ಲಿ ನಮ್ಮ ತಾಲೂಕಿನಲ್ಲಿ ನಾವು 2 ಫಾರಂ ಇದೆ. ಒಬ್ಬ ರವಿಶಂಕರ್ ಅಂತೇಳಿ ಒಬ್ರು ಫಾರಂ ಮಾಡಿದ್ದಾರೆ, ನಮ್ಮಲ್ಲಿ ಇನ್ನೊಬ್ರು ರಂಗಸ್ವಾಮಿ ಅಂತ ಮಾಡಿದ್ದಾರೆ, ಇತ್ತೀಚೆಗೆ ಲೋಕೇಶ್ ಅಂತ ಒಬ್ರು ಸಾಕಿದ್ದಾರೆ, ಅವರು ಕೂಡ 50 ರಾಸುಗಳನ್ನು ಸಾಕಿದ್ದಾರೆ. ನಮ್ಮನ್ನ ಸಲಹೆ ಕೇಳಿದಾಗ ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ, ಬಯೋಸೆಕ್ಯೂರಿಟಿ ಮೆಷರ್ಸ್ ಮಾಡಿ, ಕ್ವಾರಂಟೈನ್ ಮೆಷರ್ಸ್ ಮಾಡ್ಕೊಳ್ಳಿ. ಏನ್ ಸರ್ ಅಂತ ಕೇಳಿದ್ರು, ಅದಕ್ಕೆ ನಾನು ಹೇಳಿದೆ ಬಂದಂತವ್ರನ್ನ ಯಾರು ಕೂಡ ಸೇರಿಸಬಾರ್ದು. ಒಳಗೆ ಅವನು ಬರಬೇಕಾದ್ರೆ ಸ್ನಾನ ಮಾಡಿ ಬರಬೇಕು, ಅವನ ಬಟ್ಟೆ ಬದಲಾಯಿಸಿ ಬರಬೇಕು, ಅವನ ಫುಟ್ ವೇರ್ ಅನ್ನ ಬದಲಾಯಿಸಿ ಬರಬೇಕು. ಆ ತರ ಮಾಡಿಕೊಂಡ್ರೆ ನಿಮ್ಗೆ ಹೊರಗಿನ ಅಂತ ಬಂದಂತವನು ಅಕಸ್ಮಾತ್ ಅವನ ಇನ್ಫೆಕ್ಷನ್ ಕ್ಯಾರಿ ಮಾಡಿದ್ರು ಕೂಡ ಬಯೋಸೆಕ್ಯೂರಿಟಿ ಮೆಷರ್ಸ್ ಏನಿದೆ ಆ ರೂಮ್ ನಲ್ಲಿ ಅವನ ಬಟ್ಟೆ ಬಿಚ್ಚಿ ಇಟ್ಟು ಅವನಿಗೆ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡೋದ್ರಿಂದ ಎಲ್ಲ ಇನ್ಫೆಕ್ಷನ್ಸ್ ಅಲ್ಲೇ ನಾಶ ಆಗುತ್ತೆ, ಹರಡೋದಿಲ್ಲ ಅಂತ ಕೂಡ ಹೇಳಿದ್ದೆ. ಹಾಗೆ ಅವಾಯ್ಡ್ ಮಾಡಿದರೆ ಜನಗಳು ಕೂಡ, ಈಗ ನೋಡಿದಿರ ಹಿಂದೆಲ್ಲ ನಮ್ಮ ರೈತರು ಹಾಲು ಕರೆಯುವಾಗ ಅದಕ್ಕೆ ಸಂಪೂರ್ಣ ಸೋಪಲ್ಲಿ ಕೈ ತೊಳೆದು ಅಥವಾ ಗಂಜಿಲದಲ್ಲಿ ಹಿಂದೆಲ್ಲ ಸೋಪ್ ಇರ್ತಾ ಇರಲಿಲ್ಲ, ಕೈ ಹದ್ದಿ ಆನಂತರ ಕೆಚ್ಚಲನ್ನ ತೊಳೆದು ಹಾಲು ಕರೀತಾ ಇದ್ರು. ಅದ್ರ ಉದ್ದೇಶ ನಮ್ಮಲ್ಲಿದ್ದಂಥ ಇನ್ಫೆಕ್ಷನ್ಸ್ ಹಾಲಿನ ಮುಖಾಂತರ ಅಥವಾ ಇನ್ನೊಂದ್ರ ಮುಖಾಂತರ ಹರಡಬಾರ್ದು ಅಂತೇಳಿ ನಮ್ಮ ರೈತರು ಮಾಡ್ತಾ ಇದ್ರು. ಮನೆಗೆ ಬರುವಾಗ ನೀವು ಗಮನಿಸಿರ್ಬೋದು, ಹಳೆ ಕಾಲದಲ್ಲಿ ಒಳಗೆ ಬರ್ಬೇಕಾದ್ರೆ ಬಿಸಿ ಕೊಡ್ತಿದ್ರು, ಏ ಮನೆ ಕಾಯ್ ತೊಳ್ಕೊಂಡು ಒಳಗೆ ಬಾರೋ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮವ್ರು ಮಾಡಲ್ಲ, ಶೂ ಎಲ್ಲ ಇರ್ತಾನೆ, ಆ ಶೂ ಹಾಕೊಂಡು ಸೀದಾ ಬೆಡ್ರೂಮ್ ಹೋಗ್ತಾನೆ. ದಟ್ ಇಸ್ ಅ ವೆರಿ ರಾಂಗ್. ಫುಟ್ ವೇರ್ ಹೊರಗಡೆಯಿಂದ ಬಂದಂತಹ ಸಮಯದಲ್ಲಿ ಫುಟ್ ವೇರ್ ನ ಹೊರಗಡೆನೆ ಬಿಟ್ಟು ಬರಬೇಕು. ನಾವು ಹಾಕೋ ಉದ್ದೇಶ ನಮ್ಮ ಪ್ರೊಟೆಕ್ಷನ್ ಹಾಕೊಂಡಿರ್ತೀವಿ. ಇದು ನಾವು ಇನ್ಫೆಕ್ಷನ್ ಕ್ಯಾರಿ ಮಾಡುತ್ತೆ, ಯಾರು ರಸ್ತೆ ಬದಿಯಲ್ಲಿ ಹೋಗದಿರ್ಬೋದು, ಪ್ರಾಣಿಗಳು ಗಂಜಲ ಸೋರಿಸಿರ್ಬೋದು ಅಥವಾ ಇನ್ನೊಂದು ಪ್ರಾಣಿಗಳು ಸೆಲವ ಇರ್ಬೋದು, ಅವನು ಫುಡ್ ನೆಡ್ಕೊಂಡು ಬರುವಾಗ ಆ ತುಳ್ಕೊಂಡು ಬಂದಿರ್ತಾನೆ. ಅದನ್ನ ಅವನು ಬಂದು ಮನೆಯಲ್ಲಿ ಹೊರಗಡೆನೆ ಬಿಟ್ಟು ಬಂದ್ರೆ ನಾವು ಇನ್ಫೆಕ್ಷನ್ ಒಳಗಡೆ ಕ್ಯಾರಿ ಮಾಡಲ್ಲ. ಆ ಉದ್ದೇಶದಿಂದ ತೊಳೆದು ಬನ್ನಿ ಅಂತೇಳಿ ಹಿಂದೆ ಹೇಳ್ತಾ ಇದ್ರು. ಸೊ ಹಂಗಾಗಿ ಆ ತರದ ಮೆಜರ್ಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದನ್ನ ತಡಿಬಹುದು. ಈ ಜಾನುವಾರುಗಳ ಕೊಡುಕೊಳ್ಳುವಿಕೆ ಆಗ್ತಾನೆ ಇರುತ್ತೆ, ಅದನ್ನ ತಪ್ಪಿಸ್ಲಿಕ್ಕೆ ಅಥವಾ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಮಾರಾಟವನ್ನು ಮಾಡ್ತಾ ಇರ್ತೀವಿ, ಹೊಸದಾಗಿ ಕೊಂಡ್ಕೊಂಡು ತರ್ತಾ ಇರ್ತೀವಿ. ಹೀಗೆ ಹೊಸ ಜಾನುವಾರುಗಳನ್ನ ನಮ್ಮ ಒಂದು ಕ್ಷೇತ್ರಗಳಿಗೆ ತಂದಂತ ಸಂದರ್ಭದಲ್ಲಿ ಯಾವ ಒಂದು ಮಾರ್ಗಗಳನ್ನ ಅನುಸರಿಸಿ ನಾವು ಅದನ್ನ ಆನಂತರ ನಮ್ದಾಗಿ ಮಾಡ್ಕೋಬೇಕು? ಸದ್ಯದಷ್ಟು ನಾವು ಇಷ್ಟನ್ನ ಕಲೆಕ್ಟ್ ಮಾಡ್ಕೋಬೇಕು. ಏನಪ್ಪ ಕೊಂಡ್ಕೊಳ್ಳುವಾಗ ಅವನ್ನ ಎಲ್ಲಿ ಸಾಕಿದ್ದಾನೆ, ಅವನ ವಾತಾವರಣ ಎಲ್ಲಿ, ಆದಷ್ಟು ಅವನ ಮನೆಗೆ ಹೋಗಿ ಅವನ ಮನೇಲಿ ಇನ್ಫೆಕ್ಷನ್ಸ್ ಇದೆಯಾ ಅಂತೇಳಿ ನಾವು ಕಂಡುಹಿಡಿದಕ್ಕೆ ಪ್ರಯತ್ನ ಮಾಡಬೇಕು. ನಾವೇನಾದರೂ ನೇರವಾಗಿ ಸಂತೆಯಲ್ಲಿ ಕೊಂಡ್ಕೊಂಡು ಬಂದಾಗ ಏನಾಗುತ್ತೆ, ಅವನು ಹೇಳಲ್ಲ, ಅವನಿಗೆ ಮಾರಾಟ ಮಾಡಬೇಕಾಗಿರುತ್ತೆ, ಅವನ ಉದ್ದೇಶ ಲಾಭ ಬೇಕಾಗಿರುತ್ತೆ, ಅವನ ವಿಚಾರಗಳನ್ನು ತಿಳಿಸಲ್ಲ ನಮಗೆ, ಹೈಡ್ ಮಾಡ್ತಾನೆ. ನಾವೇನಾದ್ರು ಹೇಳಿದ್ರೆ ಅವ್ನು ಕೊಂಡ್ಕೊಳ್ಳಲ್ಲ ನಾವು ಉದ್ದೇಶಕ್ಕೆ. ಸೊ ಆದಷ್ಟು ನೀವು ಕೊಂಡ್ಕೊಳ್ಳೋಂಥವ್ರು ಸಂತೆಯಲ್ಲಿ ಕೊಂಡ್ಕೊಳ್ಳೋಕೆ ಹೋಗದೇನೆ ನೀವು ನೇರವಾಗಿ ಫಾರಂಗೆ ಹೋಗಿ ರೈತರ ಮನೆಗೆ ಹೋಗಿ ಕೊಂಡ್ಕೊಂಡ್ಬಂದ್ರೆ ತುಂಬಾ ಒಳ್ಳೆದು. ಅದರದ ಹಿಸ್ಟ್ರಿ ಏನಿರುತ್ತೆ ಗೊತ್ತಾಗ್ತದೆ. ಸೊ ಗೊತ್ತಾಗೋದ್ರಿಂದ ನೀವು ಅಂತ ಈ ತರದ ಒಂದು ಹರಡುವಿಕೆಯನ್ನ ತಡೆಯಬಹುದು. ಈ ಅನಿಮಲ್ ಕ್ವಾರಂಟೈನ್ ಅನ್ನು ಕೂಡ ಮಾಡುವಂತದ್ದು ಸೂಕ್ತವ? ಹೌದು, ಅನಿಮಲ್ ಕ್ವಾರಂಟೈನ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ತಂದಂತ ಸಮಯದಲ್ಲಿ 10-12 ಸಪರೇಟ್ ಕಟ್ಟಿ ಅದಿಟ್ಟು ಕಂಡೀಷನಿಂಗ್ ಅಂತ ಹೇಳ್ತೀವಿ, ಅದನ್ನ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಅದನ್ನ ಒಂದು ಸಪರೇಟ್ ರೂಮ್ ಅಲ್ಲಿ ಬಿಟ್ಟು ಅದನ್ನ ಅಬ್ಸರ್ವ್ ಮಾಡಿ ಅದಕ್ಕೇನು ಅದಕ್ಕೆ ಬೇಕಾದಂತಹ ಡಿಸ್ಇನ್ಫೆಕ್ಟೆಂಟ್ಸ್ ಅವು ಇತ್ತೀಚೆಗೆ ಜನಗಳಿಗೆ ಗೊತ್ತಿದೆ, ಡೆಟಾಲ್ ಇರ್ಬೋದು, ಫಿನೈಲ್ ಈ ತರದ ಸ್ಪ್ರೇ ಮಾಡಿಕೊಂಡು, ನಮ್ಮಲ್ಲಿ ಸೋಡಿಯಂ ಹೈಪೋಕ್ಲೋರೈಡ್ಸ್ ಇವೆಲ್ಲ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಅದನ್ನ ಸ್ಪ್ರೇ ಮಾಡ್ಕೊಂಡು ಇಟ್ಕೊಂಡಿದ್ದು ಏನು ಲಕ್ಷಣಗಳು ಅಥವಾ ನಿಮಗೆ ಬಹಳ ಬೇಗ ಗೊತ್ತಾಗ್ಬಿಡತ್ತೆ ಅದೇನಾದ್ರೂ ಡಿಸೀಸ್ ಇದೆ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಇಮಿಡಿಯೇಟ್ ಕಡಿಮೆ ಆಗ್ಬಿಡತ್ತೆ. ಅದರ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂದ ತಕ್ಷಣ ನಿಮಗೆ ಗೊತ್ತಾಗ ಏನೋ ರೋಗ ಇದೆ ಅಂತ ಗೊತ್ತಾಗುತ್ತೆ. ಏನು ಇಲ್ಲ ಅಂತ ಎಂಟಿಸಿ ಗೊತ್ತಾದ್ರೆ ಆವಾಗ ನಿಮ್ಮ ರಾಸುಗಳನ್ನ ತಗೊಂಡ್ಕೊಂಡಂತ ರಾಸುಗಳನ್ನ ನಮ್ಮ ರಾಸುಗಳ ಜೊತೆ ಬಿಟ್ಕೊಳ್ಬಹುದು, ಅದ್ ಮಾಡಿದ್ರೆ ಒಳ್ಳೇದು. ಈ ಒಂದು ಕಾಲುಬಾಯಿ ಜ್ವರಕ್ಕೆ ಚಿಕಿತ್ಸೆ ಲಭ್ಯ ಇದೆಯಾ? ಲಭ್ಯ ಇದೆ, ಬಟ್ ಎಕ್ಸಾಕ್ಟ್ ಟ್ರೀಟ್ಮೆಂಟ್ ಬಹಳ ಕಷ್ಟ, ಬಿಕಾಸ್ ಅದು ವೈರಸ್ ಇಂದ ಬರುವಂತ ರೋಗ, ಅದು ಮಾರಕ ರೋಗ ಆಗಿರೋದ್ರಿಂದ ಇಂಥದೇ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ. ನೋಡಿ, ನಾವು ರೋಗ ಬಂದ ಕ್ಷಣ ನಮ್ಮ ಹಳ್ಳಿಯವರು ಏನ್ ಮಾಡ್ತಾರೆ, ಉಪ್ಪು ನೀರು ಹಾಕ್ತಾರೆ, ಕೊತ್ತಂಬರಿ ಸೊಪ್ಪನ್ನ ತಿನ್ನಿಸ್ತಾರೆ, ಆಮೇಲೆ ಅವು ನಿಜ ಒಳ್ಳೇದಾಗ್ತದೆ ಏನಿಲ್ಲ. ನಾವು ಕೂಡ ಹೇಳ್ತಾ ಇರ್ತೀವಿ, ನೋಡಪ್ಪ ನೀವು ಒಂದ್ ಸ್ವಲ್ಪ ಸೋಡಾ ಹಾಕು, ಸೋಡಾ ಬೈಕಾರ್ಬ್ ಹಾಕು ಅಂತೇಳಿ. ಸೋಡಾ ಪೌಡರ್ನ ನೇರವಾಗಿ ನಾಲಿಗೆಯಲ್ಲಿ ಹಾಕೋದ್ರಿಂದ ಅದನ್ನ ಪ್ರಿವೆಂಟ್ ಮಾಡಬಹುದು, ಆ ರೋಗನ ಹರಡುವಿಕೆಯನ್ನ ಮತ್ತೆ ಎಕ್ಸಾಜರೇಷನ್ ತುಂಬಾ ಜಾಸ್ತಿ ಆಗುವಂತದನ್ನ ಸೀರಿಯಸ್ನೆಸ್ ಅನ್ನ ಕಡಿಮೆ ಮಾಡಬಹುದು. ಆಮೇಲೆ ಕುಂಟುವಿಕೆ ಇದ್ದೇ ಇರುತ್ತೆ, ಪೇನ್ ಇರುತ್ತೆ, ತುಂಬಾ ಪೇನ್ಫುಲ್ ಇರುತ್ತೆ, ಮಯಸೈಟಿಸ್ ಅಂತ ಹೇಳ್ತೀವಿ, ತುಂಬಾ ಪೇನ್, ಮಸಲ್ಸ್ ಎಲ್ಲ ಪೇನ್ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಪೇನ್ ಕಿಲ್ಲರ್ಸ್, ಆಂಟಿಬಯೋಟಿಕ್ ಇವನ್ನೆಲ್ಲ ಹಾಕಿದ್ರೆ ಅದನ್ನ ಕಡಿಮೆ ಮಾಡಬಹುದು, ಬಟ್ ಸೀರಿಯಸ್ನೆಸ್ ಅನ್ನು ಕಡಿಮೆ ಮಾಡೋದು, ಸಾಯೋದನ್ನ ಕಡಿಮೆ ಮಾಡಬಹುದು. ಅವರು ತಕ್ಷಣ ಪ್ರತಿ ದಿವಸ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಅದನ್ನು ಸೋಡಿಯಂ ಹೇಳಿದ್ನಲ್ಲ ಆಗ್ಲೇ ಬೈಕಾರ್ಬೋನೇಟ್ ಪೌಡರ್ನ ಹಾಕೋದ್ರಿಂದ ನಿಜವಾಗೂ ಕಡಿಮೆ ಮಾಡಬಹುದು. ಆಮೇಲೆ ಸೀರಿಯಸ್ನೆಸ್ ಆಫ್ ದಿ ಡಿಸೀಸ್ಗೆ ನಮ್ಮ ಕಾಲು ಹುಣ್ಣಾಗಿದ್ದಾಗ ಅದಕ್ಕೆ ನಿಮ್ ಆಯಿಲ್ ಹಾಕೊಳ್ಳೋದು, ಹೊಂಗೆ ಎಣ್ಣೆ ಹಾಕೊಂಡು ಹುಳ ಮೆಗಾಟ್ಸ್ ಬೀಳ್ದಾಗೆ ನೋಡ್ಕೊಂಡು, ಆಂಟಿಬಯೋಟಿಕ್ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅನ್ನ ಅಂದ್ರೆ ವೈರಸ್ ಅಲ್ಲದೆ ಬ್ಯಾಕ್ಟೀರಿಯಿಂದ ಬರುವಂತ ರೋಗಗಳನ್ನ ಅದೇನಾಗುತ್ತೆ ಸಮಟೈಮ್ಸ್ ನೀವು ನೋಡಬಹುದು, ಬ್ಯಾಕ್ಟೀರಿಯಾಸ್ ಆರ್ ಅಪರ್ಚುನಿಸ್ಟಿಕ್. ಯಾವಾಗ ಅನಿಮಲ್ ವೀಕ್ ಆಯ್ತು, ವೀಕ್ ಆದ ತಕ್ಷಣ ಇವು ಆಪರೇಂಟ್ ತಗೊಂಡ್ಬಿಡ್ತವೆ ಯಾವ ಬ್ಯಾಕ್ಟೀರಿಯಾಗಳು, ಅಪರ್ಚುನಿಸ್ಟಿಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಂತ ಇನ್ಫೆಕ್ಷನ್ಸ್ ನ ತಡ್ಕೊಂಡ್ರೆ ಮಾರಣಾಂತಿಕ ಇದನ್ನ ನಾವು ಮಾಡಬಹುದು, ಟ್ರೀಟ್ಮೆಂಟ್ ಕೂಡ ಮಾಡಬಹುದು, ಬಟ್ ಮೇನ್ ಆಗಿ ಲಸಿಕೆ ಹಾಕಿಸ್ಕೋಬೇಕು, ಅದು ಬಹಳ ಮುಖ್ಯ. ಚಿಕಿತ್ಸೆಯ ನಂತರ ಜಾನುವಾರುಗಳು ಅಥವಾ ಪ್ರಾಣಿಗಳು ಸಂಪೂರ್ಣವಾಗಿ ಚೇತರಿಸಿಕೊಳ್ತಕ್ಕಂತ ಸಾಧ್ಯತೆ ಇರುತ್ತೆ? ಚೇತರಿಸ್ಕೊಂಡ್ರಂತ ನಿದರ್ಶನ ಇದೆ, ಮೋರ್ ದೆನ್ 50% ನಾವು ನೋಡಿದಂಗೆ ಆಗಿದೆ. ಬಟ್ ಬಂದಂತ ಪ್ರಾಣಿಗಳಲ್ಲಿ ಆಫ್ಟರ್ ಎಫೆಕ್ಟ್ ಸೀಕ್ವೆಲ್ ಆಫ್ ಏನು ಡಿಸೀಸ್ ಇದೆ, ತುಂಬಾ ಇದು ದುಷ್ಪರಿಣಾಮ ಇದೆ. ಒಂದು ಗರ್ಭ ಕಟ್ಟೋದೇ ಇಲ್ಲ, ಹಾಲನ್ನ ನಾವೇನಿದೆ ಇಳಿದೋಗಿರುತ್ತಲ್ಲ, ಸಪೋಸ್ 8 liters ಮತ್ತೆ ಆ ನಾರ್ಮಲಿ ತರೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಮೆಟಾಬಾಲಿಸಮ್ ಸ್ವಲ್ಪ ಕಡಿಮೆ ಆಗಿರುತ್ತೆ ದೇಹದ ಮೆಟಾಬಾಲಿಸಮ್. ಥೈರಾಯ್ಡ್ ಅಂತ ಏನಿದೆ, ಥೈರಾಯ್ಡ್ ಹಾರ್ಮೋನು ನಮ್ಮ ದೇಹದಲ್ಲಿ ಇರುವಂಥದ್ದು ನಮ್ಮ ದೇಹದ ಶಾರೀರಿಕ ಕ್ರಿಯೆಯನ್ನ ಸರಿಯಾಗಿ ನಡೆಸೋದಕ್ಕೆ ಸಹಾಯ ಮಾಡುತ್ತೆ, ಅದೇ ನಾಶ ಆಗೋಗ್ಬಿಡುತ್ತೆ. ಅದು ನಾಶ ಆಗೋದ್ರಿಂದ ಏನಾಗ್ತದೆ, ನಮಗೆ ಸರಿಯಾಗಿ ಮೊದಲು ಏನು ನಿರೀಕ್ಷೆ ಮಾಡಿರ್ತೀವಿ ಆ ನಾರ್ಮಲ್ ಸ್ಟೇಜಿಗೆ ಬರೋದಿಲ್ಲ. ಸೊ ಹಾಗಾಗಿ ಬಹಳ ಕಷ್ಟ, ಒಂದ್ಸರಿ ಬಂದಂತ ಇವು ನಾರ್ಮಲ್ ಸ್ಟೇಜಿಗೆ ಬರಲ್ಲ. ಅಬೌಟ್ 70-80% ಓಕೆ ವಿತ್ ಗುಡ್ ಮ್ಯಾನೇಜ್ಮೆಂಟ್, ಗುಡ್ ನ್ಯೂಟ್ರಿಷನ್, ಗುಡ್ ಟ್ರೀಟ್ಮೆಂಟ್ ಇಂದ ನಾವು ಒಂದ್ ಸ್ವಲ್ಪ ಮಾಡಬಹುದು. ಬಟ್ ರೈತರು ಕೂಡ ಎಜುಕೇಟೆಡ್ ಆಗಬೇಕು, ಹೋಗಿ ರೈತರಿಗೆ ಸಂಪರ್ಕ ಮಾಡಬೇಕು, ತಾವೇ ಟ್ರೀಟ್ಮೆಂಟ್ ಮಾಡಕ್ ಹೋಗಬಾರ್ದು, ಲೋಕಲ್ ಆಗಿ ಟ್ರೀಟ್ಮೆಂಟ್ ಮಾಡಿಸಕ್ ಹೋಗಬಾರ್ದು. ರೈತ ನೇರವಾಗಿ ವೈದ್ಯರ ಹತ್ರದ ಪಶು ವೈದ್ಯರನ್ನ ಕಂಡ್ರೆ ಇದಕ್ಕೆ ಸೂಕ್ತವಾದ ಮಾರ್ಗದರ್ಶನ ನೀಡ್ತಾರೆ ಅವರು. ಕಾಲುಬಾಯಿ ಜ್ವರಕ್ಕೆ ಚಿಕಿತ್ಸೆ ನೀಡೋದಕ್ಕಿಂತಲೂ ಕೂಡ ಲಸಿಕೆ ಬಹಳ ಪರಿಣಾಮಕಾರಿ ಅಂತ ಹೇಳಿ ತಾವು ಆಗಾಗ್ಗೆ ಹೇಳ್ತಾ ಇರ್ತೀರಿ, ಲಸಿಕಾ ಕಾರ್ಯಕ್ರಮವೂ ಕೂಡ ಇದೆ. ಈ ಒಂದು ಕಾಲುಬಾಯಿ ಜ್ವರಕ್ಕೆ ಯಾವೆಲ್ಲ ಲಸಿಕೆಗಳು ಲಭ್ಯ ಇದ್ದಾವೆ, ವರ್ಷದಲ್ಲಿ ಎಷ್ಟು ಸಾರಿ ಅದನ್ನು ನೀಡಬೇಕಾಗುತ್ತೆ? ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸ್ಪೆಷಲಿ ರಾಜ್ಯದಲ್ಲಿ ನಾವು ಸಂಪೂರ್ಣವಾಗಿ ಈಗ 7th ಈಗ ಅಲ್ಲೇ ಪ್ರಾರಂಭ ಮಾಡಿದ್ವಿ. 26 ಲಾಸ್ಟ್ ಮಂತ್ ಶುರು ಆಗಿದೆ, ಮುಂದಿನ ತಿಂಗಳು 9 ಒಟ್ಟು 45 ಕಾಲ ನಾವು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ತಾಲೂಕಲ್ಲಿ ಇಲ್ಲಿ ಬೋದೂರು ಗ್ರಾಮದಲ್ಲಿ ಮೊನ್ನೆ ಇತ್ತೀಚೆಗೆ ನಾವು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿ ಲಸಿಕೆ ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಾ ಇದ್ವಿ ಈ ಸರಿ ಮಾತ್ರ. ಏನು ವಿಶೇಷ ಅಂತಂದ್ರೆ, ಈ ತರ ಯಾವಾಗ್ಲೂ ಕೂಡ ಮಾಡಿರಲಿಲ್ಲ, ಡಿವರ್ಮಿಂಗ್ ಅಂತ ಮಾಡ್ತಾ ಇದ್ದೀವಿ. ಜಂತುನಾಶಕ ಔಷಧಿ ತಮಗೆಲ್ಲ ಗೊತ್ತಿದೆ, ಹೊಟ್ಟೆಯಲ್ಲಿ ಹುಳು ಹೊರಗಿನ ಮತ್ತೆ ಒಳಗಿನ ಪರೋಪಜೀವಿಗಳು ಎರಡೂ ಕೂಡ ಬಹಳ ಎಫೆಕ್ಟಿವ್ ಆಗಿ ಸಾಯಿಸಬೇಕು. ಇದನ್ನ ಜಂತುನಾಶಕ ಔಷಧಿ ಹಾಕೋದ್ರಿಂದ ಹುಳುಗಳೆಲ್ಲ ಸತ್ತೋಗ್ತವೆ, ಕರುಗಳು ಮತ್ತೆ ಹಸುಗಳು ದುಸ್ಪಷ್ಟವಾಗಿರ್ತವೆ. ನಾವು ಕೊಟ್ಟಂತ ಮೇವು ಹುಳಗಳು ತಿಂದೇನೆ, ಇದು ದೇಹದಲ್ಲಿ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ ಅನ್ನೋ ಸದುದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ರಾಜ್ಯ ಸರ್ಕಾರಗಳು ಎರಡೂ ಸೇರಿ ನಮ್ಮ ಜಂತುನಾಶಕ ಔಷಧಿಯನ್ನು ಲಸಿಕೆ ಹಾಕೋದಕ್ಕಿಂತ ಮುಂಚೆ ಕೊಟ್ಟು ನಂತರ ಲಸಿಕೆಯನ್ನು ಮಾಡಿ ಎಲ್ಲ ಪ್ರಾಣಿಗಳಿಗೂ ಕೂಡ. ಈಗ ನಮ್ಮಲ್ಲಿ ಈಗ FNM ಮಾಡ್ತಾ ಇದ್ದೀವಿ, ಜಂತುನಾಶಕ ಔಷಧಿ ಕೊಡ್ತೀವಿ. ನೆಕ್ಸ್ಟು ಗೆರಸ್ಲು ರೋಗನ ಇದಕ್ಕೆ ಹಾಕ್ತೀವಿ, ಕುರಿ ಮತ್ತು ಮೇಕೆ ಕೂಡ ಹಾಕುವಾಗ PPR ಹಾಕ್ತೀವಿ. ಆ PPR ಹಾಕೋ ಸಮಯದಲ್ಲೂ ಕೂಡ ನಾವು ಆಲ್ಮೋಸ್ಟ್ ನಾವು ನವಂಬರ್ ಡಿಸೆಂಬರಲ್ಲಿ PPR ಹಾಕ್ತೀವಿ. ಆ ಸಮಯದಲ್ಲೂ ಕೂಡ ಜಂತುನಾಶಕ ಔಷಧಿಯನ್ನು ನಾವು ಕೊಟ್ಟು ನಂತರ ಲಸಿಕೆ ಹಾಕಬೇಕು ಅಂತ ಸರ್ಕಾರ ಈಗಾಗಲೇ ನಿರ್ದೇಶನ ನೀಡಿದೆ, ಅದರಂತೆ ನಾವು ಪಾಲನೆ ಮಾಡ್ತೀವಿ. ಈ FNM ರೋಗ ಇದು 7ನೇ ಸುತ್ತು ಅಂತ ನಮ್ಗೆ ಹೇಳಿದೆ. ವರ್ಷದಲ್ಲಿ ಎರಡು ಸಾರಿ ಲಸಿಕೆಯನ್ನು ಹಾಕಿಸ್ತಾ ಇದೀವಿ. ಅದಕ್ಕೆ ನಾವು ಮಾಡುವಾಗ ಒಂದು ತಯಾರಿ ಮಾಡ್ಕೋತೀವಿ. ತಯಾರಿ ಮಾಡೋದ್ ಹೆಂಗೆ ಅಂತಂದ್ರೆ, ಪ್ರತಿ ಊರಲ್ಲೂ ಕೂಡ ಒಂದು ಮೈಕ್ರೋ ಪ್ಲಾನ್ ಅಂತ ಮಾಡ್ಕೊಂಡಿರ್ತೀವಿ. ಒಂದೊಂದು ಬೀದಿಗೆ ಎಷ್ಟು ದನಗಳಿದ್ದಾವೆ, ಯಾರ್ಯಾರಿದ್ದಾರೆ, ಮತ್ತೆ ನಾವು ಯಾವತ್ತು ಆ ಊರಿಗೆ ಹೋಗಬೇಕು, ಮತ್ತೆ ಯಾವ ಮನೆ ಮಿಸ್ ಆಗಬಾರ್ದು. ಈಗ ಊರೊಂದೇ ಅಲ್ಲ, ಮನೆ ಬೀದಿ ಮಾತ್ರ ಅಲ್ಲ, ನೀವು ಸುತ್ತ ಹಳ್ಳಿಗಳು ಕೂಡ, ಯಾರೋ ಕೆಲವರು ಹೊಲದತ್ರ ಮನೆ ಕಟ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ ನಮಗೆ, ಹಳ್ಳಿ ಕೂಡ ಹೇಳಲ್ಲ. ಹಿಂದೆಲ್ಲ ಏನಾಗ್ತಿತ್ತು, ನಾವು ಹೋಗಿ ನಿಂತ್ಕೊಂಡಾಗ ಎಲ್ಲರೂ ಒಂದು ಜಾಗ ಇಟ್ಕೊಂಡು ಬರ್ತಾ ಇದ್ರು. ಆಗ ನಾವು ಎಲ್ಲ ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಲಸಿಕೆ ಹಾಕಿ ಬರ್ತಾ ಇದ್ವಿ. ಒಂದು ನಮ್ಮ ಹಳ್ಳಿ ಕಟ್ಟೆ ಇರ್ತಾ ಇತ್ತು, ಹಳ್ಳಿ ಕಟ್ಟೆ ಹತ್ರ ಎಲ್ಲ ವ್ಯಾಕ್ಸಿನ್ ಓಪನ್ ಮಾಡಿ ಇಟ್ಕೊಳ್ತಿದ್ವಿ, 6 ಗಂಟೆ 7 ಗಂಟೆ ಹೋಗಿ ಎಲ್ಲ ಬಂದು ಹಾಕ್ಸ್ಕೊಳ್ತಿದ್ರು. ಈಗ ಹಂಗಿಲ್ಲ, ಈಗ ಏನಾಗಿದೆ, ಎಲ್ಲವೂ ಕೂಡ ಕಾಸ್ಟ್ಲಿ ಅನಿಮಲ್ಸ್ ತಂದಿದ್ದಾರೆ. 1,00,000 ರೂಪಾಯಿ ಕೊಟ್ಟು ಹಸುಗಳನ್ನು ತರ್ತಾರೆ. ಹೈ ಇಲ್ಡ್ ಅನಿಮಲ್ಸ್ ಕಣ್ಣು ದೃಷ್ಟಿ ಆಗುತ್ತೆ ಅಂತ ಒಬ್ರು ಕೂಡ ನಮ್ಮ ಒಂದು ಜಾಗಕ್ಕೆ ಬರಲ್ಲ, ಬಿಟ್ಕೊಳ್ಳಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಮೈಕ್ರೋ ಪ್ಲಾನ್ ಮಾಡಿ, ಸರ್ಕಾರ ಏನ್ ಮಾಡಿದೆ, ಮೈಕ್ರೋ ಪ್ಲಾನ್ ಅನ್ನ ಮಾಡಿ ಯಾವ್ಯಾವ ಬೀದಿಯಲ್ಲಿ ಎಷ್ಟು ರಾಸುಗಳಿದಾವೆ, ಕುರಿ ಎಷ್ಟಿದಾವೆ, ಮೇಕೆ ಎಷ್ಟಿದಾವೆ, ಎಷ್ಟು ಫ್ಯಾಮಿಲಿ ಇದೆ, ನಾವು ಎಷ್ಟು ಸಿಬ್ಬಂದಿನ ಕಳಿಸ್ಬೇಕು, ಯಾವತ್ತು ಹೋಗ್ಬೇಕು. ನಾವು ಹಿಂದಿನ ದಿವಸ ಹೋಗೋದಾದ್ರೆ ಹಿಂದಿನ ದಿವಸ ಡಂಗೂರ ಹೊಡೆಯೋದು, ಅಲ್ಲಿಗೆ ಹೋಗಿ ಒಂದ್ಸಲ ಮೈಕಲ್ಲಿ ಹೋಗಿ ಅನೌನ್ಸ್ ಮಾಡಿ ಬರ್ತೀವಿ. ಅನಂತರ ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ, ಮೈಕ್ರೋ ಪ್ಲಾನ್ ಅಥವಾ ಅನಕ್ಷರ್ ಒನ್ ಅಂತ ರೆಡಿ ಮಾಡ್ಕೊಂಡು ನಮ್ಮ ಸಿಬ್ಬಂದಿವರೆಗೂ ಹೊರಿಕೊಡ್ತೀವಿ. ನಮ್ಮಲ್ಲಿ ಈಗ ಆ ಥರದ್ದು ಈಗಾಗಲೇ ನಮ್ಮ ಇಡೀ ತಾಲೂಕಲ್ಲಿ ಮಾಡಿ ಆಗಿದೆ. ಸುಮಾರು 9 ತಂಡಗಳನ್ನು ನಾವು ಮಾಡಿದ್ದೀವಿ. ಒಟ್ಟು 50 ಜನ ನಮ್ಮ ಸ್ಟಾಫ್ ಇದ್ದಾರೆ, 36 ಜನ ಪಶುಸಖಿಯರು ಇದ್ದಾರೆ, ಅದರಲ್ಲಿ 8 ಜನ ಬರ್ತಾ ಇಲ್ಲ. 28 ಜನ ಪಶುಸಖಿಯರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಗ್ರಾಮ ಪಂಚಾಯತಿಗೆ ಒಬ್ಬರು ಇರ್ತಾರೆ, ಅವರನ್ನು ನಾವು ಅಡ್ವರ್ಟೈಸ್ಮೆಂಟ್ಗೆ ಇಟ್ಕೊಂಡಿದ್ದೀವಿ. ನಮ್ಮ ಪೋಸ್ಟರ್ಸನ್ನು ಕೊಡ್ತೀವಿ ಅಂಗನವಾಡಿ ಮತ್ತು MPCS ಅಂದರೆ ಮಿಲ್ಕ್ ಪ್ರೊಡ್ಯೂಸಿಂಗ್ ಕೋಆಪರೇಟಿವ್ ಸೊಸೈಟಿ, ಹಳ್ಳಿಗಳಲ್ಲಿ ಹೋಗಿ ಹಾಲು ಹಾಕೋರಿಗೆಲ್ಲರಿಗೂ ಅವರಿಗೆ ಮನವರಿಕೆ ಮಾಡಿ ಬರ್ತಾರೆ. ಆಮೇಲೆ 18 ಜನ ಮೈತ್ರಿ ವರ್ಕರ್ ಇದೆ ನಮ್ಮಲ್ಲಿ. ಮೈತ್ರಿ ವರ್ಕರ್ ಅಂದರೆ ಇತ್ತೀಚೆಗೆ ನಾವೇನು ಮಾಡಿದ್ರೆ, ಯಾರು ಕೂಡ ಸಮಯನ ಹಾಕ್ಸೋದಕ್ಕೆ ಇದಕ್ಕೆ ಬರಲ್ಲ, ವೀರ್ಯ ಕೊಡಿಸೋದಕ್ಕೆ ಆಸ್ಪತ್ರೆಗಳಿಗೆ ಬರ್ತಾ ಇಲ್ಲ, ಮನೆ ಬಾಗಿಲಿಗೆ ಬರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಕಣ್ದೃಷ್ಟಿ ಆಗುತ್ತೆ, ಅದಕ್ಕೆ ಗೋಣಿಚೀಲ ಕಟ್ಟಿ ಕೆಚ್ಚಲು ಕಾಣದಂಗೆ ನಿಮಗೆ ನೋಡಿರ್ಬೋದು, ನೀವು ಕಟ್ಕೊಂಡು ಬರ್ತಾರೆ. ಇಲ್ಲಪ್ಪ ದೃಷ್ಟಿ ಆಗುತ್ತೆ, ನೀವೇ ನಮ್ಮ ಮನೆಗೆ ಬಂದ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಮೈತ್ರಿ ಕಾರ್ಯಕ್ರಮವನ್ನು ಮಾಡಿದೆ. ಅಲ್ಲಿ ಹೋಗಿ ಆ ಮೈತ್ರಿ ವರ್ಕರ್ದು ಏನು ಕೆಲಸ ಅಂದರೆ, ಹಿಟ್ಟಿ ಬಂದಂಥ ಹಸುಗಳಿಗೆ ಸಮನ್ ಹಾಕಿ ಬರೋದು. ಅವನು ನಮ್ಮ ಕಂಟ್ರೋಲಲ್ಲಿ ಇರ್ತಾನೆ. ಅವನಿಗೆ 15 ರೂಪಾಯಿ ಸರ್ಕಾರ ಕಟ್ಟಬೇಕು, ಅವನಿಗೆ 50 ರೂಪಾಯಿ ರೆನ್ಯುಮಿನೇಷನ್ಸ್ ಕೊಡ್ತೀವಿ. ನಾವೊಂದು ಕಂಟೈನರ್ ಕೊಡ್ತೀವಿ, ವೀರ್ಯ ದಾನ ಮಾಡೋದಕ್ಕೆ ಬೇಕಾದಂಥ ಸಲಕರಣೆಗಳನ್ನು ನಾವು ಕೊಡ್ತೀವಿ. ಅವನು ಮಾಡ್ತಾನೆ, ಅವನು ಕೂಡ ನಮ್ಮ ಈ ತಂಡದಲ್ಲಿದ್ದಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಹಸುಗಳಿದ್ದಾವೆ, ಯಾರ್ಯಾರ ಮನೇಲಿ ಎಷ್ಟೆಷ್ಟಿದೆ, ಮತ್ತು ಹೊಲದ ಹತ್ರ ಯಾರಿದ್ದಾರೆ. ಸಂಪೂರ್ಣವಾಗಿ ಯಾರೂ ಮಿಸ್ ಆಗದಾಗೆ ಕವರ್ ಮಾಡೋದಕ್ಕೆ ಅವಕಾಶ ಇದೆ. ಮತ್ತೆ ಲಸಿಕೆ ಹಾಕಿದ್ಮೇಲೆ ನಾವು ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ, ಅದು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಇದೆಯಾ ಇಲ್ಲ ಅಂತೇಳಿ ನಾವು ನೋಡಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಹಳ್ಳಿಯನ್ನು ಅಂದರೆ ಸ್ಯಾಂಪಲ್ ಮಾಡ್ರ ನಾವು ಒಂದು ಸ್ಯಾಂಪಲ್ ಆಗಿ ಒಂದು ಹಳ್ಳಿ ತಗೋತೀವಿ. ಆ ಹಳ್ಳಿಯಲ್ಲಿ ಹೋಗಿ ಒಂದು 20 ಅನಿಮಲ್ನ ರಕ್ತ ಮಾದರಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿ ಸೀರೋ ಮಾನಿಟರಿಂಗ್ ಅಂತ ಮಾಡ್ತೀವಿ. ಅದರಲ್ಲಿ ನಮ್ಗೆ ಎಷ್ಟು ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿದೆ, ಹಿಂದೆ ಮಾಡಿದ್ದು ಇನ್ನೂ ಇದೆಯಾ, ಏನು ಇವಾಗ ಎಷ್ಟು ಟೈಟರ್ ಇದೆ, ಸಿರೋ ಟೈಟರ್ ಎಷ್ಟಿದೆ, ಆಮೇಲೆ ಮಾಡಿ ಆದ್ಮೇಲೆ ಎಷ್ಟು ಟೈಟರ್ ಇದೆ, ಈ ತರದ ಒಂದು ಕೂಡ ಲಸಿಕೆ ಹಾಕಿದ್ಮೇಲೆ ನಾವು ಮಾಡೋದಕ್ಕೆ ಒಂದು ವಿಧಾನವನ್ನ ಸರ್ಕಾರ ಕೂಡ ನಿರ್ದೇಶನ ಮಾಡಿದೆ. ತಾವು ಪ್ರಾರಂಭದಲ್ಲಿ ಹೇಳಿದ್ರಿ, ಗೊರಸು ಯಾವ ಪ್ರಾಣಿಗಳಿಗಿರುತ್ತೋ ಆ ಗೊರಸುಳ್ಳಂತಹ ಎಲ್ಲಾ ಪ್ರಾಣಿಗಳಿಗೂ ಕೂಡ ಈ ಕಾಲುಬಾಯಿ ಜ್ವರ ಬರುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ಗೊರಸುಳ್ಳಂತಹ ಎಲ್ಲಾ ಪ್ರಾಣಿಗಳಿಗೂ ಕೂಡ ಈ ಒಂದು ಲಸಿಕೆಯನ್ನ ನೀಡಬೇಕೋ ಹೇಗೆ? ಎಲ್ಲದಕ್ಕೂ ನೀಡಲೇಬೇಕು, ಎಲ್ಲದಕ್ಕೂ ಕೂಡ ನೀಡಲೇಬೇಕು. ಅದು ಹಂದಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು. ಹೌದು ಹೌದು, ಹಂದಿ ಆದ್ರೂ ಕೂಡ ನಾವು ನೀಡಲೇಬೇಕು. ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು 630,000 ಹಸು ಮತ್ತೆ ಎಮ್ಮೆಗಳಿದ್ದಾವೆ, 330,000 ಮತ್ತು ಚೀಪ್ ಅಂಡ್ ಗೋಟ್ಸ್ ಇದೆ, 5,000 ಹಂದಿಗಳಿದ್ದಾವೆ. ಅದಲ್ಲದೆ ನಮ್ಮ ತಾಲೂಕಿನಲ್ಲಿ ಇವತ್ತು 94,195 ಹಸು ಮತ್ತು ಎಮ್ಮೆಗಳಿದ್ದಾವೆ. ಶೀಪ್ ಅಂಡ್ ಗೋಟ್ ಅರಕಲಗೋಡು ತಾಲೂಕಿನಲ್ಲಿ 23,684 ಇದೆ, ಹಂದಿಗಳು 620 ಇದೆ. ಇರೋಂಥ ಎಲ್ಲ ರಾಸುಗಳಿಗೂ ಕೂಡ ಕಂಪಲ್ಸರಿ ಮಾಡಲೇಬೇಕು. ಬಟ್ ಇತ್ತೀಚೆಗೆ ಶೀಪ್ ಅಂಡ್ ಗೋಟ್ಸ್ ಅಲ್ಲಿ ಆ ಥರದ ಅಷ್ಟೊಂದು ಸಿವಿಯರಿಟಿ ಕಾಣ್ತಾ ಇಲ್ಲ, ಹಾಗಾಗಿ ಅದಕ್ಕೆ ಮಾಡ್ತಾ ಇಲ್ಲ. ನಾವು ಕಂಪಲ್ಸರಿ ಹಂದಿಗಳಿಗೆ ಮತ್ತು ಎಮ್ಮೆ ಮತ್ತು ಜಾನುವಾರುಗಳಿಗೆ ಕಂಪಲ್ಸರಿ ಮಾಡ್ತಾನೆ ಇದ್ದೀವಿ. ಅದು ಬಂದೇ ಬರತ್ತೆ, ನಾವು ಮಾಡ್ಲೇಬೇಕು. ಅದನ್ನ ಮಾಡದೇ ಇದ್ರೆ ಮತ್ತೆ ಇಲ್ಲಿ ಒಂದನ್ನು ಕೂಡ ಬಿಡ್ತಾ ಇಲ್ಲ. ಇದಾದ್ಮೇಲೆ ನಾವು ಕುಂಬಿಂಗ್ ಅಂತ ಮಾಡ್ತೀವಿ. ಇದಾಗಿ ನಾವು ಮಾಡಿ ಆಯ್ತು ಈ ಸರಿ, ಈ 45-49 ಆದ್ಮೇಲೆ ಕುಂಬಿಂಗ್ ಅಂತ ಹೋಗಿ ಎಲ್ಲೆಲ್ಲಿ ಬಿಟ್ಟು ಹೋಗಿದ್ದಾವೆ, ಹೊರಗಡೆಯಿಂದ ಯಾರು ತಂದಿದ್ದಾರ. ಕೆಲವು ಟೈಮ್ ಏನಾಗುತ್ತೆ, 4 ತಿಂಗಳು ಮೇಲ್ಪಟ್ಟ ಅಂತ ಮಾಡೋಂಥದ್ದು, 4 ತಿಂಗಳು ಮೇಲ್ಪಟ್ಟ ಅಂತ ಎಲ್ಲ ದ್ರಾಸುಗಳಿಗೆ ಮಾಡ್ತೀವಿ. ಇನ್ನೇನು ಕರು ಹಾಕ್ತವೆ, 8 ತಿಂಗಳು 9 ತಿಂಗಳು ಲಾಸ್ಟ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ ಅದಕ್ಕೆ ಮಾಡೋದಿಲ್ಲ. ಅದಕ್ಕೆ ಏನು ಕೆಲವರು ಏನ್ ಮಾಡ್ತಾರೆ, ಹಾಕ್ಸೋದೇ ಇಲ್ಲ. ಅದು ವೆರಿ ರಾಂಗ್ ಮೆಥಡ್. ಜನಗಳು ನಾವು ಹೇಳಿದ್ರು ಕೂಡ ಹಾಕಿ ಹಾಲು ಕಡಿಮೆ ಆಗುತ್ತೆ ಸರ್ ಹಾಕ್ಬೇಡಿ ಲಸಿಕೆ ಹಾಕಿದ್ರೆ ಅಂತ. ನಿಜ ಸ್ವಲ್ಪ ಜ್ವರ ಬರುತ್ತೆ, ಒಂದಡಿಸ್ ಒಂದು ಟೆಂಪರವರಿ. ಅವ್ರು ರೈತರು ಉದಾಸೀನ ಮಾಡಬಾರ್ದು. ನಾನಾಗಲೇ ಹೇಳಿದೆ ಎಷ್ಟು ಆರ್ಥಿಕ ನಷ್ಟ ಆಗ್ತದೆ ಅಂತ, ನಮ್ಗಾಗಲೇ ತಿಳಿಸಿದ್ದೀನಿ ನಿಮಗೆ. ಇದು ಕಂಪಲ್ಸರಿ ಹಾಕಿಸ್ಲೇಬೇಕು. ಅವರು ಅಕಸ್ಮಾತ್ ನಾವೇ ಬಿಟ್ಟು ಬರ್ತೀವಿ, ಇನ್ನೇನು ಕರು ಹಾಕ್ತೀವಿ ಅನ್ನೋ ಟೈಮಲ್ಲಿ ಇಮ್ಯುನಿಟಿ ಬರಲ್ಲ ಅಂತೇಳಿ. ಇನ್ನು 4 ತಿಂಗಳು ಒಳಪಟ್ಟವಕ್ಕೂ ಕೂಡ ಅಷ್ಟೊಂದು ಇಮ್ಯುನಿಟಿ ಬರಲ್ಲ ಅನ್ನೋ ಉದ್ದೇಶಕ್ಕೆ ಬಿಟ್ಟು ಬಂದಿರ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಹೋಗ್ಬಿಟ್ಟು ನಾವು ಮತ್ತೆ ಕೂಂಬಿಂಗ್ ಮಾಡಿ ಅವಕ್ಕೆ ಕವರ್ ಮಾಡಿ ಬರ್ತೀವಿ, ಸಂಪೂರ್ಣ ಕವರ್ ಮಾಡ್ತೀವಿ ಅವನ್ನ. ಲಸಿಕೆಯನ್ನ ನೀಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಇಲಾಖೆಯಿಂದ ತಾವು ಕೊಡ್ತೀರಾ, ಮತ್ತೆ ಯಾವ ಪ್ರಾಣಿಗಳು ಕೂಡ ಇದರಿಂದ ತಪ್ಪಬಾರದು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೂಡ ನೀವು ನೀಡ್ತೀರಾ? ಲಸಿಕೆಯನ್ನ ನೀಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಪಶುಪಾಲಕರು, ಹೈನುಗಾರರು, ಕೃಷಿಕರು ಹೇಗೆ ನಿಮ್ ಜೊತೆ ಅವರು ಸಹಕರಿಸಬೇಕು ಅಂತೀರಿ? ಪಶುಪಾಲಕರು ಸಾಮಾನ್ಯವಾಗಿ 100-95-99 ಜನ ನಮಗೆ ಸ್ಪಂದಿಸ್ತಾರೆ. ಇನ್ನ ಕೆಲವೇ 1% or 2% ಸಾಮಾನ್ಯವಾಗಿ ಹಾಲು ಕಡಿಮೆ ಆಗುತ್ತೆ ಸರ್ ಹಾಕ್ಬೇಡಿ, ಈ ಬೇಡ, ಇನ್ನ ಗರ್ಭ ಆಗಿದೆ ಅಬರ್ಷನ್ ಆಗ್ಬಿಡತ್ತೆ ಹಾಕ್ಬೇಡಿ ಈ ತರದ್ದು ಇದೆ. ಸತ್ಯನೂ ಹೌದು, ಅಲ್ವಾ? ಸತ್ಯನೂ ಹೌದು. ಕೆಲವು ಕಡೆ ರಿಯಾಕ್ಷನ್ಸ್ ಆಗುತ್ತೆ. ಅಂತ ಟೈಮಲ್ಲಿ ನಾವು ಎಮರ್ಜೆನ್ಸಿ ಮೆಡಿಸಿನ್ಸ್ ಕೊಡ್ತಾ ಇದೀವಿ. ರಿಯಾಕ್ಷನ್ಸ್ ಆದಂತ ಸಮಯದಲ್ಲಿ ನಮ್ಗೆ ಆಗಿದೆ, ಹಲವಾರು ಬಾರಿ ರಿಯಾಕ್ಷನ್ಸ್ ಆಗಿದೆ. ರಿಯಾಕ್ಷನ್ ಆದ ಸಮಯದಲ್ಲಿ ಇಮಿಡಿಯೇಟ್ ಆಗಿ ನಾವು ನಮ್ಮ ಹತ್ರ ಎಮರ್ಜೆನ್ಸಿ ಮೆಡಿಸಿನ್ಸ್ ಇರುತ್ತೆ. ಆಗಲೇ ಅಲ್ಲೇನೆ ನಾವು ಕೊಟ್ಟ ಒಂದು 10 ನಿಮಿಷಕ್ಕೆ ಗೊತ್ತಾಗ್ಬಿಡುತ್ತೆ, ಅದು ಸೆಲೆವೇಷನ್ ಸ್ಟಾರ್ಟ್ ಆಗುತ್ತೆ, ಬಿದ್ದು ಹೋಗುತ್ತೆ. ಅದಕ್ಕೆ ಅನಾಫಿಲೆಕ್ಟಿಕ್ ರಿಯಾಕ್ಷನ್ಸ್ ಅಂತೀವಿ. ತಕ್ಷಣ ನಾವು ಎಮರ್ಜೆನ್ಸಿ ಮೆಡಿಸಿನ್ ಇರೋದ್ರಿಂದ ನಾವು ಮಾಡ್ತೀವಿ. ಅದಕ್ಕೆ ಭಯ ಬೀಳ್ದೇನೆ, ಹಾಲು ಕಡಿಮೆ ಆಗುತ್ತೆ ಅಂತ ಭಯ ಬೀಳ್ದೇನೆ, ಅಥವಾ ಅಬರ್ಷನ್ ಆಗುತ್ತೆ ಅಂತ ಭಯ ಬೀಳ್ದೇನೆ, ಪ್ರತಿಯೊಬ್ಬರು ಕಂಪಲ್ಸರಿ ಹಾಕಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಅನಾಹುತಗಳನ್ನು ತಡೆಯಬಹುದು. ಈಗ ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶ ಹೈನುಗಾರಿಕೆಯಲ್ಲಿ ಪ್ರಥಮ, ಇಡೀ ಜಗತ್ತಲ್ಲಿ ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ಸ್ ಇದೆ. ನಾನು ಹೇಳ್ತಾ ಇರೋದು ಲೆಕ್ಕಾಚಾರ ಹಾಕಿರೋದು ನಮ್ಮ ಮಿಲ್ಕ್ ಅಲ್ಲಿ ಅಥವಾ ಬೇರೆ ಬೇರೆ ಡೈರಿಗಳಾಗ್ತಾರೆ, ಅದಲ್ಲ. ನಮ್ಮ ನಂದಿನಿ ಮಿಲ್ಕ್ ಅಥವಾ ಏನು KMF ಇದೆ, ಆ ಫೆಡರೇಷನ್ ಲೆಕ್ಕ ಹಾಕಿದಾಗಲೇ ನಂಬರ್ 1 ಇದೆ. ಇನ್ನು ನಾವು ಮನೆ ವರ್ತನೆ ಕೊಡ್ತಾರೆ, ನಿಮಗೆಲ್ಲ ಗೊತ್ತಿದೆ ವರ್ತನೆ ಕೊಡೋದು, ಮತ್ತೆ ಬೇರೆ ಬೇರೆ ಪ್ರೈವೇಟ್ ಲೆಕ್ಕ ತಗೊಂಡ್ರೆ ಇನ್ನೂ ಕೂಡ ಹೈಯೆಸ್ಟ್ ಇದೆ. ನಮ್ಮ ಕರ್ನಾಟಕ ಈಗ ಆಲ್ಮೋಸ್ಟ್ ನಂಬರ್ 2 ಇದೆ. ನಮ್ಮ 1 ಕೋಟಿಯಷ್ಟು ಹಾಲನ್ನ, ಲೀಟರ್ಷ್ಟು ಹಾಲನ್ನ ಇವಾಗಲೇ ಪ್ರೊಡಕ್ಷನ್ ಪ್ರತಿದಿವಸ ಪ್ರೊಡಕ್ಷನ್ ಮಾಡ್ತಾ ಇದಾರೆ. ಎಕ್ಸಸ್ ಮಿಲ್ಕ್ ನಾವೇ ಕುಡಿಯಲ್ಲ, ಅದನ್ನ ಮಾರಾಟ ಮಾಡಬೇಕಾಗತ್ತೆ, ಹೊರಗಡೆ ರಫ್ ಮಾಡಬೇಕಾಗತ್ತೆ. ಅಂತ ಸಮಯದಲ್ಲಿ ಬೇರೆ ದೇಶಗಳು ಅಕ್ಸೆಪ್ಟ್ ಮಾಡಬೇಕಂದ್ರೆ ನಾವು ಸಂಪೂರ್ಣವಾಗಿ ಇದನ್ನ ಫ್ರೀ ಇರಬೇಕು, ರೋಗ ಮುಕ್ತವಾಗಿರ್ಬೇಕು. ಆವಾಗ ನೋಡಿ, ಸಿಂಗಾಪುರ್ ಇರ್ಬೋದು ಅಥವಾ ಬೇರೆ ದೇಶಗಳಲ್ಲಿ ಬೇಡಿಕೆ ಇದೆ ನಮ್ಮ ಹಾಲಿಗೆ, ನಂದಿನಿ ಮಿಲ್ಕ್ ತುಂಬಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ನಂದಿನಿ ಮಿಲ್ಕ್ ತಂದಿನಿ ತುಪ್ಪನ ನಮ್ಮ ತಿರುಪತಿ ಲಡ್ಡು ಅಲ್ಲಿ ಹಾಕ್ತಾರೆ. ಆ ತಿರುಪತಿ ಲಡ್ಡು ನಂದಿನಿ ತುಪ್ಪ ಹಾಕ್ದಲ್ಲೇ ಚೆನ್ನಾಗದು, ಯಾಕೆ ಅಂದ್ರೆ ಇದು ರೋಗ ಮುಕ್ತ, ಉತ್ತಮ ಕ್ವಾಲಿಟಿ ಇದ್ದಂಥದ್ದು, ಗುಣಮಟ್ಟ ಚೆನ್ನಾಗಿದೆ ಅನ್ನೋ ಉದ್ದೇಶದಲ್ಲಿ ತಗೊಳ್ತಾ ಇದಾರೆ. ನಾವೇನಾದ್ರೂ ಇದು ರೋಗ ಮುಕ್ತ ಮಾಡಿದ್ದೇ ಆದಲ್ಲಿ, 2030 ರೋಗ ಮುಕ್ತ ಮಾಡಿದ್ದೇ ಆದಲ್ಲಿ, ನಾವು ಇನ್ನೂ ಹೈನುಗಾರಿಕೆ ನಮಗೆ ಗೊತ್ತಿದೆ, ಇತ್ತೀಚಿನ ರೈತರುಗಳು ಸ್ವಾಭಿಮಾನಿ ಬದುಕನ್ನ ವ್ಯವಸಾಯದಲ್ಲಿ ನಷ್ಟ ಕಾಣರು ಕೂಡ ನಮ್ಮ ಹೈನುಗಾರಿಕೆಯಲ್ಲಿ ನಷ್ಟ ಕಾಣ್ತೇ ಇಲ್ಲ, ಸ್ವಾಭಿಮಾನದ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸಲಹೆ, ರೈತರಲ್ಲಿ ಮನವಿ ಕೂಡ, ಇದು ತಪ್ಪದೆ ಇವರು ಗೆರಸ್ತು ರೋಗದನ್ನ ಇಂಜೆಕ್ಷನ್ನ ಹಾಕಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಇದರಿಂದ ಹಾಲನ್ನ ನಾವು ಹೊರದೇಶಕ್ಕೆ ರಫ್ತು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಸ್ ಮಿಲ್ಕು ವಿದೇಶಕ್ಕೆ ಕೊಟ್ಟರೆ ನಮಗೆ ನಷ್ಟ ಆಗಲ್ಲ. ನಾವು ಇವರು ರೈತ ಕಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಡೈರಿಗಳು ಕಲೆಕ್ಟ್ ಮಾಡಿ ಎಕ್ಸಸ್ ಮಿಲ್ಕ್ ಎಲ್ಲ ಉಳ್ಕೊಂಡ್ಬಿಟ್ರೆ ಮಾರಾಟ ಮಾಡೋಕ್ಕಾಗಲ್ಲ, ಅದು ಕೂಡ ಲಾಸ್ ಆಗ್ತದೆ. ಅದರಿಂದ ಇಂಡೈರೆಕ್ಟ್ ನಮಗೆ ಲಾಸ್ ಆಗ್ತದೆ. ಆಗ ಮಿಲ್ಕ್ ರೇಟ್ ಅನ್ನು ಕಡಿಮೆ ಮಾಡ್ತಾರೆ, ಇಲ್ಲಪ್ಪ ಎಕ್ಸಸ್ ಮಿಲ್ಕ್ ಇದೆ ರೇಟ್ ಕಡಿಮೆ ಮಾಡಿದಾಗ ನಮಗೆ ರೈತರಿಗೆ ನಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ನಾವು LSD ಒಂದು ಹಾಕ್ತಾ ಇದ್ವಿ, ಚರ್ಮ ಗಂಟು ರೋಗ ಅಂತ ನೀವು ಕೇಳಿರ್ಬೋದು, ಅದು ಪಾಕ್ಸ್ ವೈರಸ್ ಇಂದ ಬರುತ್ತೆ. ಅದು ನಾವು ಅದು ಕೂಡ ಈಗ ಮಾಡ್ತಾ ಇದೀವಿ ಸೈಮಿಲ್ಟೇನಿಯಸ್ ಆಗಿ. ಅದನ್ನ ಬರೀ ಜಾನುವಾರುಗಳಲ್ಲಿ ಅಂದ್ರೆ ಹಸುಗಳಲ್ಲಿ ಮತ್ತೆ ಹೋರಿಗಳಲ್ಲಿ ಕರುಗಳಲ್ಲಿ ಮಾತ್ರ ಮಾಡ್ತಾ ಇದೀವಿ, ಎಮ್ಮೆಗಳಲ್ಲಿ ಅದ್ರಲ್ಲಿ ಮಾಡ್ತಾ ಇಲ್ಲ. ದಯಮಾಡಿ ಎಲ್ಲ ರೈತರು ಕೂಡ ಈ ಚರ್ಮಗಂಟು ರೋಗದನ್ನು ಕೂಡ ಹಾಕ್ಸ್ಬೇಕು. ಚರ್ಮಗಂಟು ಏನು ಇದರಲ್ಲಿ ಕಾಲ್ಬಾಯಿಗೆರಸ್ತ ರೋಗದಲ್ಲಿ ದುಷ್ಪರಿಣಾಮಗಳಾಗ್ತದೋ ಅದೇ ತರ ದುಷ್ಪರಿಣಾಮಗಳು ಇದರಿಂದನೂ ಆಗ್ತಾ ಇದೆ. ಇದರಲ್ಲಿ ಚರ್ಮದಲ್ಲಿ ಗಂಟು ಬರುತ್ತೆ, ಬೇಗ ಮಾಯಲ್ಲ, ಅಬರ್ಷನ್ ಆಗ್ತಾ ಇದೆ, ಆಮೇಲೆ ವೀಕ್ ಆಗುತ್ತೆ, ಸತ್ತೋಗೋ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ಚರ್ಮಗಂಟು ರೋಗದ ಲಸಿಕೆಯನ್ನು ಕೂಡ ನಾವು ಈಗ ನೇರವಾಗಿ ಅದೇ ವೈರಸ್ ರೋಗ ಸಿಗ್ತಾ ಇಲ್ಲ, ಅದಕ್ಕೆ ಗೋಟ್ ಪಾಕ್ಸ್ ವೈರಸ್ ಅಂತೇಳಿ ಒಂದು ವೈರಸ್ ಇದು ವ್ಯಾಕ್ಸಿನ್ ಇದೆ, ಅದನ್ನ ನಾವು ರೈತರುಗಳಿಗೆ ಹಾಕ್ತಾ ಇದೀವಿ. ರೈತರು ದಯಮಾಡಿ ಇದ್ರ ಜೊತೆಗೆ ಅದನ್ನು ಕೂಡ ಕೇಳಿ ಹಾಕ್ಸ್ಕೋಬೇಕು ಅವರು ಅಂತೇಳಿ ಮನವಿ. ಈ ಕಾಲುಬಾಯಿ ಜ್ವರದ ವಿರುದ್ಧದ ಲಸಿಕಾ ಕಾರ್ಯಕ್ರಮ ಏನ್ ನಡೀತಾ ಇದೆಯೋ, ಇದು ಸಂಪೂರ್ಣ ಉಚಿತವಾಗಿರ್ತಕ್ಕಂಥದ್ದು, ಮತ್ತೆ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ. ಯಾಕೆ ಇಷ್ಟೊಂದು ಒತ್ತನ್ನ ಈ ರೋಗಕ್ಕೆ ನೀಡಲಾಗಿದೆ? ಕಾರಣ ಅತಿ ಹೆಚ್ಚು ಮಾರಕವಾಗಿ ಬರ್ತಾ ಇದೆ. ನೀವು ಈಗಲ್ಲ 2014-15 ನೀವು ಕೇಳಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ರಾಸುಗಳು, ಸುಮಾರು ರಾಸುಗಳು ಸತ್ತೋಗ್ಬಿಟ್ಟು. ಅದಲ್ದೇ ನೀವು ಇತಿಹಾಸ ನೀವು ಕೇಳಿದ್ರು ನನಗೆ ಗೊತ್ತಿಲ್ಲ, ಇಂಗ್ಲೆಂಡ್ ಎಲ್ಲ ರಾಸುಗಳನ್ನ, ಲಕ್ಷಾಂತರ ರೂಪಾಯಿ ರಾಸುಗಳನ್ನ ಜೀವಂತವಾಗಿ ಹೂತ್ಬಿಟ್ರು. ಅವನು ಇದನ್ನು ಮಾಡಕ್ ಹೋಗ್ಲಿಲ್ಲ. ಕಾರಣ ಏನಂತಂದ್ರೆ ಅವರ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ, ಮತ್ತೆ ಪಬ್ಲಿಕ್ ಹೆಲ್ತ್ ಇಂಪಾರ್ಟೆನ್ಸ್ ಕೂಡ ಇಂಪಾರ್ಟೆನ್ಸ್ ಇದೆ. ಬಟ್ ಅಷ್ಟೊಂದು ನಮ್ಮಲ್ಲಿ ಮಾರಕವಾಗಿ ಬರ್ತಾ ಇಲ್ಲ. ಕಾರಣ ಏನಂದ್ರೆ ಹಾಲನ್ನ ನಾವು ಕಾಯಿಸಿ ಕುಡಿದ್ರಿಂದ ನಮಗೆ ಬರ್ತಾ ಇಲ್ಲ. ಬಟ್ ಚಿಕ್ಕ ಮಕ್ಕಳಲ್ಲಿ ಬ್ಲಿಸ್ಟರ್ಸ್ ಅಂತೇಳಿ ಕೈಯಲ್ಲಿ ಅಂಗೈಯಲ್ಲಿ ಕೂಡ ರೋಗ ಬರ್ತದೆ. ಆ ದುಷ್ಪರಿಣಾಮ ಉಂಟಾಗಬಾರ್ದಂತ ಇಂಗ್ಲೆಂಡ್ ಅಲ್ಲಿ ಸಾವಿರಾರು ಹಸುಗಳನ್ನ ಜೀವಂತವಾಗಿ ಹೂತ್ಬಿಟ್ರು. ನಮ್ಮಲ್ಲೇನೆ ನಾವು 2014-15 ನಾವು ಅನುಭವಿಸಿದೀವಿ, ಸಾವಿರಾರು ಹಸುಗಳು ಸತ್ತೋಗಿದ್ದಾವೆ. ಹಾಗಾಗಿ ಸತ್ತೋಗಿದಲ್ದನೆ ಆರ್ಥಿಕವಾಗಿ ಬಹಳ ನಷ್ಟ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಸಂಪೂರ್ಣವಾಗಿ ಹೈನುಗಾರಿಕೆಯನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಆ ಬದುಕ್ತಾ ಇರೋದ್ರೆ ಅವರ ಬದುಕಿಗೆ ತೊಂದರೆ ಆಗಬಾರ್ದು, ಅವರ ಆರ್ಥಿಕವಾಗಿ ನಷ್ಟ ಉಂಟಾಗಬಾರದು. ನಮ್ಮಲ್ಲಿ ಕೃಷಿನ ನಂಬ್ಕೊಂಡಿದ್ದಾರೆ, ಮಳೆ ಬಂದ್ರೆ ಚೆನ್ನಾಗಿ ವ್ಯವಸಾಯ ಆಗುತ್ತೆ, ಬೋರ್ವೆಲ್ ಇದ್ದನ್ನು ಏನೋ ನೀರು ಬೆಳೆಸ್ಕೊಂಡು ಇದ್ ಮಾಡ್ಕೊತಾನೆ. ವ್ಯವಸಾಯದಲ್ಲಿ ನಷ್ಟ ಆಗ್ತಾ ಇರೋದ್ರಿಂದ ಅವನೇನ್ ಮಾಡ್ತಾನೆ, ಅವನು ವಾಲಿದಾನೆ. ನೀವು ಕೋಲಾರ ಚಿಕ್ಕಬಳ್ಳಾಪುರ ನೋಡಿದಿರಾ, ಇವತ್ತು ಬರಡು ಭೂಮಿ. ಅಂತ ಬರಡು ಭೂಮಿಲಿ ಆ ರೈತರುಗಳು ಸುಭಿಕ್ಷವಾಗಿದ್ದಾರೆ ಅಂತಂದ್ರೆ ಅದು ಹೈನುಗಾರಿಕೆಯಿಂದ ಮಾತ್ರ. ಸೊ ಅದನ್ನ ಅರಿತಂತ ಜನಗಳು ರಾಜ್ಯದ ಎಲ್ಲೆಡೆ, ದೇಶದ ಎಲ್ಲೆಡೆ ಹೈನುಗಾರಿಕೆ ಅವಲಂಬಿತರಾಗಿದ್ದಾರೆ. ಸೊ ಹಾಗಾಗಿ ನಾವು ದೇಶ ಇದಕ್ಕೆ ಒತ್ತನ್ನ ಹೆಚ್ಚಿಕೊಡ್ತಾ ಇದೆ. ಈ ಒಂದು ಕಾಲುಬಾಯಿ ಜ್ವರದ ವಿರುದ್ಧದ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಷ್ಟೇ ಒಂದು ಮನವಿ ಮಾಡ್ಕೊಳ್ಬಲ್ಲೆ. ಕಾರಣ ನಾನು ಈಗಾಗಲೇ ಹೇಳಿದೆಲ್ಲ ಪಾಯಿಂಟ್ ಅನ್ನ ಅವರು ಮಂದಟ್ ಮಾಡಿಕೊಂಡು ತಪ್ಪದೆ ಬಂದಂತ ನಮ್ಮ ಸಿಬ್ಬಂದಿ ಏನ್ ನಿಮ್ ಜೊತೆ ಬರ್ತಾರೆ, ಬಂದಾಗ ನೀವು ಅವ್ರಿಗೆ ಸಹಕರಿಸಬೇಕು. ನೀವೇ ನಿಂತು ಬೇರೆಯವ್ರು ಹಾಕದೇ ಇದ್ರೆ ಅವ್ರಿಗೆ ಹೇಳಬೇಕು. ಅವರಿಗೆ ಕೆಲವರು ವಿರೋಧ ಮಾಡ್ತಾ ಇರ್ತಾರೆ, ನೀವೇ ನಿಂತು ಲಸಿಕೆಯನ್ನ ಹಾಕಿಸ್ಕೊಳ್ಳೋದಕ್ಕೆ ಸಹಕಾರ ನೀಡಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬೆಳಿಗ್ಗೆ ನಾವು 7 ಬರ್ತೀವಿ, 9:00-10 ಮುಗ್ದೋಗುತ್ತೆ. ನಮ್ಮ ಇಡೀ ಸ್ಟಾಫ್ ಎಲ್ಲ ಬಂದು ಮನೆ ಬಾಗಿಲು ನಿಂತರು ಕೂಡ ಕೆಲವರು ನಾನು ಹೊಲದತ್ರ ಇದ್ದೀನಿ, ಇನ್ನೊಂದ್ ಕಡೆ ಇದ್ದೀನಿ ಅಂತ ಇಲ್ಲದ ಸಬೂಬು ಹೇಳಿ ಮುಂದೂಡುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಅವರಲ್ಲಿ ಮನವಿ, ಇಂಥ ಮಾರಕ ರೋಗ ಪರೋಕ್ಷವಾಗಿ ಬಹಳ ಲಾಸ್ ಆಗುವಂತ ಒಂದು ಆರ್ಥಿಕ ರೋಗ, ನಿಮ್ಗೆ ನಷ್ಟ ಉಂಟು ಮಾಡುವಂತ ರೋಗ. ಹಾಗಾಗಿ ನೀವು ಎರಡೂ ರೋಗದ ಒಂದು LSD ಮತ್ತೆ ಕಾಲುಬಾಯಿ ಜ್ವರದ ಲಸಿಕೆಯನ್ನು ಹಾಕ್ಸ್ಕೋಬೇಕು. ನೀವೇ ಕೇಳಿ ಜಂತುನಾಶಕ ಔಷಧಿಯನ್ನು ಕೂಡ ಹಾಕ್ಸ್ಕೊಳ್ಬೇಕು. ಪ್ರತಿ 3 ಒಂದ್ಸರಿ ಕಡ್ಡಾಯವಾಗಿ ನೀವು ಜಂತುನಾಶಕ ಔಷಧಿ ಹಾಕ್ಸ್ಕೊಂಡ್ರೆ ನಿಮ್ಮಲ್ಲಿ ಹಾಲಿನ ಇಳುವರಿಯಲ್ಲಿ ಯಾವುದೇ ತರಹದ ಏರುಪೇರು ಆಗೋದಿಲ್ಲ, ಹಸು ವೀಕ್ ಆಗೋದಿಲ್ಲ. ಹಸುಗೆ ನಿಮಗೆ ಬೇದಿ, ಲಿವರ್ ಫ್ಲೂಕ್ ಇನ್ಫೆಸ್ಟೇಷನ್ಸು ಅಥವಾ ಬೇರೆ ಬೇರೆ ನಷ್ಟ ಈ ಜಂತು ಹುಳುವಿನಿಂದ ಉಂಟಾಗುವಂಥದ್ದು ಕಡಿಮೆ ಆಗ್ತದೆ ಅಂತ ನಾನು ಹೇಳಿ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ, ತಪ್ಪದೇ ಲಸಿಕೆಯನ್ನು ಹಾಕಿಸ್ಕೊಳ್ಳಿ ಅಂತ. ಕಾಲುಬಾಯಿ ಜ್ವರದ ಬಗ್ಗೆ ಹಾಗೂ ಅದರ ವಿರುದ್ಧದ ಲಸಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಯಾವುದೇ ತರಹದ ಸಮಸ್ಯೆ ಇದ್ರೆ, ಇದೊಂದೇ ಅಲ್ಲ, ಕಾಲುಬಾಯಿ ಗಿರಸ್ಲು, LST ರೋಗ ಅಥವಾ ಜಂತುನಾಶಕ ಅಂತ ಅಲ್ಲ, ಬೇರೆ ಯಾವುದೇ ನಮ್ಮ ಪ್ರಾಣಿಗಳ ವಿಚಾರವಾಗಿ ಅವರಿಗೆ ಇನ್ಫಾರ್ಮೇಶನ್ಸ್ ಬೇಕು ಅಂತ ಏನಾದರೂ ಅನಿಸಿದ್ರೆ ನೇರವಾಗಿ ನನಗೆ ಡಾಕ್ಟರ್ ಶಿವರಾಮ್, ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಅರ್ಕಲ್ಗೊಂಡೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಫೋನ್ ನಂಬರು 9448654119. ಇದಕ್ಕೆ ರಿಂಗ್ ಮಾಡಿ ನನ್ನನ್ನು ಸಂಪರ್ಕಿಸ್ಬೋದು. ನಾನು ಯಾವುದೇ ಸಮಯದಲ್ಲಿ ಅವರಿಗೆ ಸಲಹೆ ಕೊಡಕ್ಕೆ ಸಿದ್ಧ ಇದ್ದೀನಿ ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9448654119. 9448654119. ಒಳ್ಳೆದು ಡಾಕ್ಟರ್ ಎಡಿ ಶಿವರಾಮ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲುಬಾಯಿ ಜ್ವರದ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಅಮ್ಮದವರೇ. ಇದುವರೆಗೆ ಕಾಲುಬಾಯಿ ಜ್ವರದ ನಿರ್ವಹಣೆ ಹಾಗೂ ಲಸಿಕೆ ಈ ಕುರಿತಂತೆ ಅರಕಲಗೂಡಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಡಿ ಶಿವರಾಮ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ.